ಮೊಬೈಲಲ್ಲಿ ಪ್ರಪಂಚ ಇದೆ, ಪ್ರಪಂಚದಲ್ಲಿ ಮೊಬೈಲ್ ಇದೆ. ಹಾಗೆ ಈಗ ಮಕ್ಕಳು ಮಾತ್ರ ಅಲ್ಲ, ಎಲ್ಲರೂ ಕೂಡ ಮೊಬೈಲ್ ನೋಡುದಂತೂ ತಪ್ಪುದಿಲ್ಲ. ಯಾಕಂದ್ರೆ ನಮಗೆ ಬೇಕಾದ್ದೆಲ್ಲ ಅದರಲ್ಲಿ ಸಿಗ್ತದೆ. ಮುಂದುವರಿದ ಭಾಗವಾಗಿ ಬೇಡದ್ದು ಇರ್ತದೆ. ಅಂದ್ರೆ ನಾವು ಹೇಗೆ ಉಪಯೋಗ ಮಾಡುತ್ತೇವೋ ಹಾಗೆ ಅದು ಫಲ ಕೊಡ್ತದೆ. ಯಾಕೆಂದ್ರೆ ಬೆಳಕು ಇದ್ದಾಗ ಕತ್ಲೆ ಇರುವುದಿಲ್ಲ ಅಂತೆ, ಕತ್ಲೆ ಇದ್ದಾಗ ಬೆಳಕು ಬಂದ್ರೆ ಕತ್ಲೆ ಹೋಗ್ತದೆ ಅಂತ. ಹಾಗೆ ಕತ್ಲೆ ಮತ್ತು ಬೆಳಕು ಜೊತೆ ಜೊತೆಗೆ ಇರುವಂತಹದ್ದು. ಹೌದು, ಅದು ಹೋಗ್ಲಿ. ಸುರೇಶಣ್ಣ, ಈಗ ಮೊನ್ನೆ 2ನೇ ತಾರೀಕಿಗೆ ಈ ಯುಗಾದಿ ಅಂತ ಬಂತಲ್ಲ. ಸಾಮಾನ್ಯವಾಗಿ ವರ್ಷದಲ್ಲಿ ಕ್ಯಾಲೆಂಡರ್ ಬದಲಾವಣೆ ಆಗುದು 1ನೇ ತಾರೀಕು. ಆದ್ರೆ ಸಾಂಪ್ರದಾಯಿಕವಾಗಿ ನೋಡಿದ್ರೆ ಪ್ರಕೃತಿಯಲ್ಲಿಯೂ ಕೂಡ ಒಂದು ರೀತಿಯ ಬದಲಾವಣೆ ಕಾಣುವಂತಹದ್ದು ಈ ಯುಗಾದಿ ವಿಷು ಈ ಸಂದರ್ಭದಲ್ಲಿ. ಅಲ್ಲಿಯೂ ಕೂಡ ಒಂದಷ್ಟು ಮರಗಳು ಹೊಸ ಚಿಗುರನ್ನ ಬಿಡುವಂತಹದ್ದು, ಮಾವಿನ ಮರ ಹೂ ಬಿಡುವಂತಹದ್ದು, ಫಸಲು ಬರುವಂತಹದ್ದು, ಇದೆಲ್ಲವೂ ಕೂಡ ಈ ಹೊಸ ವರ್ಷದಲ್ಲಿ ಆರಂಭವಾಗುವಂತಹದ್ದು. ಹೌದು, ಆ ಕಡೆ ಚೈತ್ರ, ಈ ಕಡೆ ಮೇಷ. ಹಾಗೆ ಈಗ ಅಂತ ಹೇಳಿದ್ರೆ ಸೌರಮಾನದವರು ವಿಷುವನ್ನು ಲೆಕ್ಕ ಹಾಕ್ತಾರೆ. ಹೌದು, ಚಾಂದ್ರಮಾನದವರು ಯುಗಾದಿ ಅಂತ ಲೆಕ್ಕ. ಅದು ಮೊನ್ನೆ ಆಯ್ತಲ್ಲ. ಆಯ್ತು, ಈಗ ಹೇಗೂ ಕೂಡ ಇನ್ನು ಸೌರಮಾನ ಯುಗಾದಿ ಬರ್ಲಿಕ್ಕೆ ಉಂಟು. ನಾಡಿದ್ದು 14ಕ್ಕೆ. ಅದು ಸಾಮಾನ್ಯವಾಗಿ ಸೌರಮಾನ ಯುಗಾದಿ 14ಕ್ಕೆ ಬರುವ ಕ್ರಮ, ಆದರೆ ಒಂದೊಂದು ವರ್ಷದಲ್ಲಿ ಅದು 15ಕ್ಕೆ ಕೂಡ ಬರ್ತದೆ. ಹೌದು, ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಗುವಾಗ ವರ್ಷದ ಲೆಕ್ಕಾಚಾರ 365 ದಿವಸ 65 ಕಾಲು ಅಂತ ಎಲ್ಲ ಹೇಳ್ತಾರಲ್ಲ. ಹಾಗಾಗಿ ಎಲ್ಲವೂ ಕೂಡ ಸುಮಾರು ಈ ಸಮಯದಲ್ಲಿ ಒಂದು ಪ್ರಕೃತಿಯ ಒಂದು ಬದಲಾವಣೆ. ಹೌದು, ಆದ್ರಿಂದ ಹೊಸ ವರ್ಷ ಇಂಥದ್ದು. ಈ ವರ್ಷ ನೋಡಿದ್ರೆ ಈ ಪ್ರಕೃತಿಯ ಬದಲಾವಣೆ ಎನ್ನುವಂತಹದ್ದು ತುಂಬಾ ಮನದಟ್ಟಾಗುವ ಹಾಗೆ ಇದೆ ಅಂತ ಹೇಳಿ ಅಲ್ವಾ ರತ್ನಕ. ಅಂದ್ರೆ ನಾನು ಗಮನಿಸಿದ ಹಾಗೆ ಒಂದು ಮೊನ್ನೆ ಯುಗಾದಿಯ ದಿವಸ ಒಂದು ಮಳೆ ಬಂತು, ಅದಕ್ಕಿಂತ 2 ದಿವಸ ಮೊದಲೇ ಮೋಡ ಎಲ್ಲ ಬಾರಿ. ನಾನು ಯೋಚನೆ ಮಾಡಿದ್ದೆ ಏಪ್ರಿಲ್ ಫೂಲ್ ಮಾಡ್ತಾ ಇದೀಯಾ ಅಂತ. ಇಲ್ಲ ಇಲ್ಲ, ಮಳೆ ಬಂದಿದೆ ಎಲ್ಲ ಕಡೆ ಒಂದು ವಾರದಲ್ಲಿ ಎಲ್ಲ ಕಡೆ ಸಾಧಾರಣ ಮಳೆ ಬಂದಿದೆ. ಕೂಡ ನೋಡಿದ್ರೆ ಒಂದಷ್ಟು ಗುಡುಗು, ಒಂದಷ್ಟು ಮಿಂಚು, ಒಂದಷ್ಟು ಹನಿ ಮಳೆ ಇದ್ದೇ ಇದೆ. ಅದು ಒಂದು ಬದಲಾವಣೆ. ಇನ್ನೊಂದು ಬದಲಾವಣೆ ಅಂತ ಹೇಳಿದ್ರೆ ಈಗೇನು ಹಣ್ಣು ಇದೆಲ್ಲ ಬರುವ ಸಮಯ. ಹೌದು, ನಮಗೆ ಮುಖ್ಯ ಇಲ್ಲಿ ಈಗ ಮಾವಿನ ಹಣ್ಣು ಗೇರಣ್ಣಿನ ಒಂದು ಸಮಯ ಅಂತ ಹೇಳ್ಬೋದು. ಈಗ ಒಂದು ಅದು ಫಲ ಕೊಡುತ್ತಾ ಇರುವಂತಹದ್ದು, ಅದೇ ಒಂದು ರೀತಿಯ ಬದಲಾವಣೆ ಅಂತ ಹೇಳಿದ್ರೆ ಬೇಸಿಗೆ ಕಾಲದ ಒಂದು ಮಧ್ಯಕ್ಕೆ ಬರ್ತಾ ಇದ್ದೇವೆ ನಾವು. ಪ್ರಾರಂಭ ಮಾರ್ಚ್ ಅಂತ ಇಟ್ಟುಕೊಂಡ್ರೆ ಈಗ ಇನ್ನು ಏಪ್ರಿಲ್ ಮೇ ಜೂನಿಗಾಗಬೇಕು ಇನ್ನು ಮಳೆ ಶುರು ಆಗಬೇಕಿದ್ರೆ. ಆದ್ರಿಂದ ಇದು ಒಂದು ತರದ ಬದಲಾವಣೆಯ ಕಾಲ. ಒಂದು ರೀತಿಯ ಅಧ್ಯಯನ ಮಾಡಿದವರು ಹೇಳ್ತಾರೆ ಏನು ಅಂದ್ರೆ, ಈ ಬೇಸಿಗೆ ಮಳೆ ಅಥವಾ ಪೂರ್ವ ಮುಂಗಾರು ಅಂತ ಇದೆಯಲ್ಲ, ಇದು ಜಾಸ್ತಿ ಮಳೆ ಬಂದ್ರೆ ಮಳೆಗಾಲದ ಆರಂಭ ಸ್ವಲ್ಪ ತಡವಾಗಬಹುದು ಅಂತ. ಸಾಮಾನ್ಯವಾಗಿ ಜೂನ್ ಮೊದಲ ವಾರದಲ್ಲಿ 5-6ನೇ ತಾರೀಕಿನ ಅಂದಾಜಿಗೆ ಮಳೆಗಾಲ ಶುರು ಆಗುವುದು ಅಂತ ಇರ್ತದೆ ಮುಂಗಾರು ಮಾರುತ. ಆದ್ರೆ ಈ ಬೇಸಿಗೆ ಮಳೆ ಎನ್ನುವಂತಹದ್ದು ಏಪ್ರಿಲ್ ಮೇ ಅಲ್ಲಿ ಹೆಚ್ಚು ಮಳೆ ಬಂದ್ರೆ, ಅಂದ್ರೆ ತಾಪಮಾನ ಜಾಸ್ತಿ ಆದ ಹಾಗೆ ಮಳೆಯ ಪ್ರಮಾಣವು ಕೂಡ ಜಾಸ್ತಿ ಆಗ್ತದೆ. ಹಾಗಾದಾಗ ಈ ಮಳೆಗಾಲದ ಆರಂಭದ ದಿವಸಗಳು ಕೂಡ ಮುಂದೆ ಹೋಗ್ತದೆ ಅಂತ. ಇನ್ನೊಂದು ಹೇಳ್ತಾರೆ, ಹಿರಿಯರು ಹೇಳೋದು ಕೇಳಿದ್ದೇನೆ ನಾನು, ಮಳೆ ಬಂದ್ರೆ ಸ್ವಲ್ಪ ಸ್ವಲ್ಪ ಇದ್ದ ನೀರು ಕೂಡ ಮತ್ತೆ ಬೇಗ ಆರಿ ಹೋಗ್ತದೆ. ಯಾಕಂದ್ರೆ ಬಿದ್ದ ಮಳೆ ನೀರು ಏನು ಭೂಮಿಗೆ ಇಂಗುವುದಿಲ್ಲ, ಅದು ಆವಿಯಾಗಿ ಹೋಗಿರ್ತದೆ. ಸೊ ಇರುವ ನೀರು ಕೂಡ ಬೇಗ ಆವಿಯಾಗ್ತದೆ ಅಂತ. ಅಂದ್ರೆ ನಮಗೆ ಗೊತ್ತಾಗ್ತದೆ ಈಗ ಸೆಕೆ ಜಾಸ್ತಿ ಆಗಿದೆ, ಭೂಮಿಯ ಶಾಖ ಜಾಸ್ತಿ ಆಗಿದೆ, ಹಾಗಾಗಿ ಇದ್ದ ನೀರು ಕೂಡ ಆರಿ ಹೋಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಮುನ್ನೆಚ್ಚರಿಕೆಯನ್ನ ಅನುಸರಿಸಬೇಕು ಅಂತ. ಈಗ ಒಂದಷ್ಟು ಜಾತ್ರೆಗಳು, ಒಂದಷ್ಟು ಕಾರ್ಯಕ್ರಮಗಳು ಎಲ್ಲ ನಡೆಯುವಂತ ಸಮಯ. ಹೌದು, ಈ ಸಂದರ್ಭದಲ್ಲಿ ಹೊರಗಡೆ ಹೋದಾಗ ಒಂದಷ್ಟು ಬಚ್ಚಂಗಾಯಿ ಕಲ್ಲಂಗಡಿ ತಿನ್ನುವ ಅಂತ ಆಗೋದಿದೆ, ಅಥವಾ ಯಾವುದೋ ಒಂದು ಜ್ಯೂಸ್ ಕುಡಿಯುವ ಅಂತ ಆಗೋದಿದೆ, ಕಬ್ಬಿನ ಹಾಲು ಕುಡಿಯುವ ಅಂತ ಆಗ್ತದೆ. ಆದ್ರೆ ಕಾಲರದಂತಹ ಒಂದು ಆರೋಗ್ಯದ ಸಮಸ್ಯೆಗಳು ಕೂಡ ಇದೇ ಸಂದರ್ಭದಲ್ಲಿ ಬರುವಂತಹದ್ದು. ಅದು ಮುಖ್ಯವಾಗಿ ನೀರಿನ ಕಲುಷಿತ ನೀರಿನಿಂದ. ಜಗತ್ತಿನಾದ್ಯಂತ ನೀರುಂಟಂತೆ, 70% ಭೂಮಿಯಲ್ಲಿ ನೀರುಂಟು ಹೇಳ್ತಾರೆ. ಹೌದು, ಆದ್ರೆ ನಮಗೆ ಸಿಗುವ ನೀರು ಎಷ್ಟು? 3% ಇಲ್ಲ. ಇಲ್ಲ, ಆ ಸಿಹಿ ನೀರಿನಲ್ಲಿ ನಮಗೆ ಸಿಗುವ ಕುಡಿಯುವ ನೀರು ಯಾವ ತರದ್ದು? ಚಮಚದಷ್ಟು. ಅದರ ವಿಷಯ ಈಗ. ಮತ್ತೆ ಜಾತ್ರೆ ಅಲ್ಲಿ ಇಲ್ಲಿ ಎಲ್ಲ ಇರುವಾಗ ಮೊದಲೇ ನೀರಿನ ತಾಪತ್ರಯ ಇದೆ. ಅಷ್ಟಾಗುವಾಗ ಅವರು ಕೂಡ ಸ್ವಲ್ಪ ನಾವು ಚೆಪ್ಪುಡಿ ಅಂತ ಹೇಳ್ತಾರೆ ಆ ತರ ಮಾಡುವ ಕ್ರಮ ಉಂಟು. ಅಲ್ಲಿಂದ ಅಲ್ಲಿಗೆ ಒಂದು ಗುಬ್ಬಚ್ಚಿ ಸ್ನಾನ ಮಾಡಿದ ಹಾಗೆ ಮಾಡಿ ಹಾಗೆ ಮಾಡಿ ಮಾಡಿ ಕೊನೆಗೆ ನಮಗೆ ಈ ತರದ ಕಾಯಿಲೆಗಳೆಲ್ಲ ಬರುವಂತ. ಈ ಟಿಶ್ಯೂ ಪೇಪರ್ ಅಂತ ಬಂದಿದ್ದು ಅದಕ್ಕೆ ಇರಬೇಕು. ನೀರು ಕೊರತೆ ಆದಾಗ ಸ್ವಲ್ಪ ಸ್ವಲ್ಪವೇ ಸಾಕಾಗ್ತದೆ ಅಂತ. ಅಲ್ಲ, ಸ್ವಲ್ಪ ಸ್ವಲ್ಪ ಸಾಕಾಗ್ತದೆ ಹೌದು, ಆದ್ರೆ ಈಗ ಎಲ್ಲವನ್ನೂ ಕೂಡ ಟಿಶ್ಯೂ ಪೇಪರ್ ನಿಂದ ನಾವು ಅಳಿಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಾವು ನೀರನ್ನು ಸ್ವಲ್ಪ ಬಳಸಬೇಕಾದ್ದು ಬಹಳ ಮುಖ್ಯ. ಈ ಜ್ಯೂಸು ಕುಡಿಯುವ ಅಂತ ಆಗ್ತದೆ, ಈ ನೀರಿನ ಸಮಸ್ಯೆಯಿಂದಾಗಿ ಕುಡಿಲಿಕ್ಕೆ ಪೂರ್ತಿ ಮನಸ್ಸು ಧೈರ್ಯವಾಗುವುದಿಲ್ಲ. ಮತ್ತೆ ಈಗ ಒಂದು ಎಲ್ಲ ಅಂಗಡಿಗಳಲ್ಲೂ ಕೂಡ ಈ ಐಸ್ ಇದ್ದು ಒಂದು ವಿಷಯ ಉಂಟು. ಎಂತ ಸೇರಿದ್ದು ಕೂಡ ಕೋಲ್ಡ್, ಐಸ್ ಅಲ್ಲಿ ಇಟ್ಟದ್ದು, ಐಸ್ ಹಾಕಿದ್ದು, ಅದು ಕುಡಿಯುವಾಗ ಬಹಳ ಚಂದ ಆಗ್ತದೆ, ಆದ್ರೆ ಗಂಟ್ಲಿಗೆ ಮತ್ತೆ ಅದರದ್ದು ಪರಿಣಾಮ ಬೇರೆ. ರತ್ನಕರ ಹತ್ರ ಕೇಳಬೇಕು ಮನೆಯಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ. ಯಾವುದಕ್ಕೆ ಈಗ ಕುಡಿಯುವ ನೀರು? ಕುಡಿಯುವ ನೀರಿಗೆ, ಕುಡಿಯುವ ನೀರಿಗೆ ನನಗೆ ಅಂತ ತೊಂದರೆ ಏನಿಲ್ಲ, ಬಾವಿ ನೀರು ಇದೆ. ಆದ್ರೂ ಕೂಡ ಒಂದಷ್ಟು ಏನು ಈ ಬೇರುಗಳೆಲ್ಲ ಸಿಗ್ತಾವಲ್ಲ, ಲಾವಂಚದ ಬೇರಂತೆ ಮತ್ತೆ ಇಂಥದ್ದೆಲ್ಲ, ಇಂಥದ್ದನ್ನೆಲ್ಲ ಸ್ವಲ್ಪ ಹಾಕೊಂಡ್ರೆ ದೇಹಕ್ಕೂ ಕೂಡ ತಂಪಾಗ್ತದೆ. ಅದು ಹೌದು, ಬರೀ ನೀರು ಕುಡಿಯುವುದಕ್ಕಿಂತ ಹಾಗೆ ಹಾಕಿದ್ರೆ ಅದೊಂದು ಪರಿಮಳವೂ ಇರ್ತದೆ, ರುಚಿಯೂ ಇರ್ತದೆ, ಆರೋಗ್ಯಕ್ಕೂ ಒಳ್ಳೇದು. ಮತ್ತೆ ನಮ್ಮ ಒಬ್ರು ನೆರೆಮನೆ ಒಬ್ರು ಮಾಸ್ಟರ್ ಇದ್ದಾರೆ, ಅವರೆಂತ ಗೊತ್ತುಂಟು, ಈಗ ಮತ್ತೆ ಅವರು ಮಣ್ಣಿನ ಹೂಜಿ ತಂದು ಇಟ್ಟಿದ್ದಾರೆ. ಈ ಫ್ರಿಜ್ಜು ಗಿಜ್ಜು ಎಲ್ಲ ಉಂಟು, ಹೌದು, ಕರೆಂಟ್ ಹೋದ್ರೂ ತೊಂದರೆ ಇಲ್ಲ, ಹೋದ್ರೂ ತೊಂದರೆ ಇಲ್ಲ. ಮತ್ತೆ ಅವ್ರು ಹೇಳುದು ಈ ಮಣ್ಣಿನ ಇದರಲ್ಲಿ ತಣ್ಣಗಾದ ನೀರುಂಟಲ್ಲ ಅದೊಂದು ಬೇರೆಯೇ ತರ ಅಂತ. ಈ ತರದ ತೊಂದರೆಗಳು ಗಂಟ್ಲಿಗೆ ಹಿಡಿಯುವಂತದ್ದು ಅಂತದ್ದೆಲ್ಲ ಅದರಲ್ಲಿ ಬರುವುದಿಲ್ಲ. ಅದರಲ್ಲಿ ಕುದಿಸಿ ಆರಿಸಿದ ತಣ್ಣೀರು ನೀರು ಹಾಕುವುದು ಅಥವಾ ತಣ್ಣೀರು ಹಾಕಬಹುದು? ಅವರು ಕುದಿಸಿ ಆರಿಸಿದ್ದೇ ಹಾಕುವುದು, ಆದರೆ ಅವರು ಹೇಳ್ತಾರೆ ತಣ್ಣೀರು ಶುದ್ಧವಾಗಿದ್ರೆ ಏನು ತೊಂದರೆ ಇಲ್ಲ, ಕುಡಿಬಹುದು. ರತ್ನಕನ ಬಾವಿಯ ಹೌದು, ಅದು ಮತ್ತೆ ವರ್ಷ ವರ್ಷವೂ ಅದನ್ನ ಸರಿ ಮಾಡಿಕೊಂಡು ಬರಬೇಕು, ಇಲ್ಲದಿದ್ರೆ ಮತ್ತೆ ರತ್ನಕ್ಕನ ಬಾವಿ ಹೇಗುಂಟು ನನಗೆ ಗೊತ್ತಿಲ್ಲ. ಅಲ್ಲ, ಸಾಮಾನ್ಯವಾಗಿ ಬಾವಿಯಲ್ಲಿ ಮೀನುಗಳ ಓಡಾಟ ಇದ್ರೆ ನೀರು ಪರಿಶುದ್ಧವಾಗಿರ್ತದೆ ಅಂತ ಒಂದು ಅನುಭವದ ಮಾತು ಹೇಳ್ತಾರೆ. ಹೌದು, ಆದ್ರೂ ಈಗ ಬಾವಿಯ ನೀರು ಸ್ವಲ್ಪ ಬಣ್ಣ ಬದಲಾಯಿಸಲಿಕ್ಕೆ ಆರಂಭ ಮಾಡಿದೆ. ನೀರು ಕಮ್ಮಿ ಆಯ್ತು? ನೀರು ಕಮ್ಮಿ ಆಯ್ತು, ಅಂದ್ರೆ ಸಹಜವಾಗಿ ಒರತೆ ಕಡಿಮೆ ಆಗ್ತಾ ಇದೆ, ಆಗ ನೀರು ಕಡಿಮೆ ಆಗ್ತದೆ, ಬಣ್ಣವೂ ಬದಲಾಗ್ತದೆ. ಅದನ್ನಿನ್ನು ಕುಡಿಯುವಾಗ ಸ್ವಲ್ಪ ಜಾಗ್ರತೆ ಬೇಕು. ಈಗ ಸುರೇಶ್ ಅಣ್ಣ ಹೇಳಿದ್ದು ಒಳ್ಳೇದಾಯ್ತು, ನನಗೂ ಹೂಜಿ ತರಬೇಕು ಅಂತ ಇದೆ. ಹೂಜಿಯಲ್ಲಿ ಬಿಸಿ ಮಾಡಿ ಹಾಕಿಟ್ರೆ ಅದು ಕುಡಿಲಿಕ್ಕೆ ಅದೊಂದು ಮಣ್ಣಿನ ವಾಸನೆ ಬರ್ತದೆ, ಅದೊಂದು ರುಚಿಯೇ ಬೇರೆ, ರುಚಿಯೇ ಬೇರೆ. ಅಂತ ಆರೋಗ್ಯ ಅಂತ ಹೇಳುವಾಗ ನನಗೆ ನೆನಪಾಯ್ತು, ನಮ್ಮ ಮನೆಗೆ ಕಳೆದ ವಾರ ಬಂದ ಡಾಕ್ಟರ್ ಹೇಳಿದ್ದು ಏನಂತೆ, 7ನೇ ತಾರೀಕಿಗೆ ವಿಶ್ವ ಆರೋಗ್ಯ ದಿವಸ ಅಂತ ಆಚರಣೆ ಮಾಡ್ತಾರೆ. ಆದ್ರಿಂದ ಆ ದಿವಸ ಅವರ ಸಂಘದವರು, ಅಂದ್ರೆ ಡಾಕ್ಟರ್ ಒಂದು ಸಂಘ ಉಂಟು, ಅವರು ಸಾರ್ವಜನಿಕರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡ್ಲಿಕ್ಕೆ ಕೆಲವು ಕಡೆ ಕೆಲವು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೇನೆ ಅಂತ ಹೇಳಿದ್ರಪ್ಪ. ಆದ್ರಿಂದ ಆ ದಿವಸ ನನಗೆ ಅವರು ಎಲ್ಲಿ ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳ್ತೇನೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಈ ಆರೋಗ್ಯದ ಬಗ್ಗೆ ಅವರು ಕೊಡುವಂಥ ಸಲಹೆಗಳು ಬಹಳ ಉಪಯೋಗ ಆಗ್ತವೆ. ಯಾಕಂದ್ರೆ ಹೊಸ ಹೊಸ ಕಾಯಿಲೆಗಳು ನನಗೆ ಕಾಣಲಿಕ್ಕೆ ಸಿಗುವಂಥದ್ದು ಇಲ್ವ. ಈಗ ಕೊರೋನಾ ಅದೆಲ್ಲ ಬಂದು ಮುಗೀತು, ಆದ್ರೂ ಕೂಡ ದಿವಸಕ್ಕೊಂದು ಹೊಸತ್ತು ಹೆಸರಿಲ್ಲದ ಕಾಯಿಲೆ ಬರ್ತದೆ. ಜೊತೆಗೆ ಬೇಸಿಗೆಯಲ್ಲಿ ಬರುವಂತಹ ಈ ಅಡ್ಡಮಳೆ ಇದೆಯಲ್ಲ, ಈ ಸಂದರ್ಭದಲ್ಲಿಯೂ ಕೂಡ ಈ ಡೆಂಗ್ಯೂನಂತಹ ರೋಗಗಳು ಜಾಸ್ತಿ ಬರ್ತದೆ ಅಂತ ಡಾಕ್ಟರ್ ಹೇಳ್ತಾರೆ. ಹೌದು, ಅದೇ. ಯಾಕೆಂದ್ರೆ ಈಗ ಏನಾದ್ರೂ ಒಂದು ಗೆರೆಟೆ ಇರ್ಬೋದು ಅಥವಾ ಬೊಂಡ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಬೇರೆ ಬೇರೆ ವಸ್ತುಗಳಲ್ಲಿ ನೀರು ನಿಲ್ತದೆ. ಅದನ್ನು ಗಮನಿಸದೇ ಇದ್ರೆ ಅದರಲ್ಲಿ ಮತ್ತೆ ಸೊಳ್ಳೆ, 2 ದಿವಸ ನಿಂತರೆ ಸೊಳ್ಳೆ ಮರಿ ಹಾಕ್ತದೆ, ಸೊಳ್ಳೆ ಆಗ್ತದೆ. ಮತ್ತೆ ಅದರ ಮೊಟ್ಟೆ ಉಂಟಲ್ಲ, ಅದು ವರ್ಷಗಟ್ಟಲೆ ಇರ್ತದೆ ಅಂತ ಹೇಳ್ತಾರಪ್ಪ. ಅದು ಗೆರೆಟೆಯಲ್ಲಿ ಸುಮ್ಮನೆ ಹಾಗೆ ಇರ್ತದಂತೆ. ಈ ನೀರು ಬಂದು ಅದಕ್ಕೆ ಕೂತ್ಕೊಂಡು ಅದಕ್ಕೆ ಬೇಕಾದ ಒಳ್ಳೆಯ ನೀರು, ಕಲುಷಿತವಾದ ನೀರಲ್ಲ, ಒಳ್ಳೆಯ ನೀರು, ನೀರೇ ಬಂದು ಅದರಲ್ಲಿ ನಿಂತ್ರೆ ಈ ಮೊಟ್ಟೆ ಮೆಲ್ಲಗೆ ಅದು ಮತ್ತೆ ಒಡೆದು ಅದೆಂತದ್ದು ಮರಿ ಆಗ್ತದೆ, ಮತ್ತೆ ಸೊಳ್ಳೆ, ಅದಕ್ಕೆ ತೊಂದರೆ ಇಲ್ಲ ಮನೆಗೆ. ನಮಗೆ ಕಡಿಯುವಂತಹ ಸೊಳ್ಳೆ, ಮರಿ ಸೊಳ್ಳೆ, ದೊಡ್ಡ ಸೊಳ್ಳೆ ಅಂತಿಲ್ಲ, ಎಲ್ಲವೂ ಕಡಿಯುವುದೇ ಎಲ್ಲವೂ ಉಪದ್ರ ಕೊಡುವುದು, ಉಪದ್ರ ಕೊಡುವುದೇ. ಮತ್ತೆ ಈ ಡೆಂಗ್ಯೂ ಇರ್ಬಹುದು, ಮತ್ತೆ ಕೆಲವು ವರ್ಷದಿಂದ ಈ ಚಿಕನ್ಗುನ್ಯಾ, ಮತ್ತೆ ಎಂತದ ಮಲೇರಿಯಾ. ವಿಶೇಷವಾಗಿ ಈ ಮಳೆ ಕಡಿಮೆ ಅಂದ್ರೆ ಈ ಬೇಸಿಗೆಯಲ್ಲಿ ಬರುವಂತದ್ದು ಜಾಂಡೀಸಿನ ಜೀರ್ಣಶಕ್ತಿಗೆ ಸಂಬಂಧಪಟ್ಟಂತ ಅದು ಕೂಡ ವಾಂತಿ ಬೇದಿ ಎಲ್ಲ ಬರ್ತದಲ್ಲ, ಕಾಲರೋ ಜಾಂಡೀಸ್ ಅಂತೆಲ್ಲ ಬರ್ತದಲ್ಲ, ಅಂತದ್ದು ಎಲ್ಲ ಈ ಸೊಳ್ಳೆಯಿಂದಲೇ ಬರುವಂತದ್ದಲ್ಲಪ್ಪ. ಮತ್ತೆ ಅದು ನಮಗೆ ಇಂಥ ಸೊಳ್ಳೆ ಇಂಥದ್ದನ್ನು ತರ್ತದೆ ಅಂತ ನಮಗೆ ಕಣ್ಣಿನಿಂದ ಹುಡುಕ್ಲಿಕ್ಕೆ ಆಗ್ತದೆ, ಅದು ಕಷ್ಟ. ಈಗ ಎಲ್ಲರೂ ಕೂಡ ಒಂದು ಜ್ವರ ಬಂದ್ರೆ ಒಂದು ಪರೀಕ್ಷಿಸುವುದು ಸ್ವಲ್ಪ ಒಳ್ಳೇದು ಅಂತ. ಯಾಕಂತ ಹೇಳಿದ್ರೆ ಜ್ವರ ಬರ್ತದೆ ಹೋಗ್ತದೆ ಅಂತ ಹೇಳುವಾಗಿಲ್ಲ, ಇಂಥದ್ದೇನಾದ್ರೂ ಬಂದ್ರೆ ಅದು ತಡ ಆದಷ್ಟು ತೊಂದರೆ ಅಲ್ಲ. ಹೌದು, ಈಗ ರತ್ನಕ್ಕನ ಈ ನಾಡಿದ್ದು ಏಪ್ರಿಲ್ 14ಕ್ಕೆ ಏನು ವಿಶು ಅಂತ ಹೇಳಿದ್ರು, ಹೌದೌದು, ಯಾವ ರೀತಿ ತಯಾರು ಮಾಡ್ಕೊಂಡಿದ್ದಾಳೆ ಅಂತ ಸ್ವಲ್ಪ ಕೇಳುವ ಅಂತ. ಒಳ್ಳೇದು. ಈಗ ವಿಶು ಅಂತ ಹೇಳಿದ್ರೆ ಮೊದಲಿನ ಕಾಲದಲ್ಲ ತುಂಬಾ ಸಂಭ್ರಮ ಇತ್ತು, ಮನೆಯಲ್ಲಿ ಒಂದು ಜನ ಎಲ್ಲ ಇದ್ರೆ ವಿಶು ಆಚರಣೆ ಬೇರೆ ಎಲ್ಲಿ ಹೋಗಿದ್ರು ಕೂಡ ವಿಶುವಿನ ಸಮಯದಲ್ಲಿ ಮನೆಗೆ ಬಂದು ಸೇರ್ಕೊಳ್ಳುವುದು ಅಂತ. ಅಂದ್ರೆ ಈ ಹಬ್ಬಗಳ ಒಂದು ಉದ್ದೇಶವೇ ಅದ್ವೇ, ದೂರ ದೂರ ಇದ್ದವರೆಲ್ಲ ಒಂದು ಒಟ್ಟು ಸೇರಿ ಖುಷಿ ಪಡುವ ಒಂದು ಸಂಭ್ರಮ. ಒಂದು 4 ದಿನ ಮೊದಲೇ ತಯಾರಿ ಮಾಡುವುದು ವಿಶುವಿಗೆ, ಅದಕ್ಕೆ ಕಣಿ ಇಡುವುದು ಅಂತ ಇದೆ. ಮೊದಲಿನ ಕಾಲದಲ್ಲಿ ತರಕಾರಿ ಎಲ್ಲ ಮಾಡಿದ್ರೆ ಅದನ್ನು ದೇವರ ಎದುರಿಟ್ಟು ಒಂದು ನಮಸ್ಕಾರ ಮಾಡುವುದು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಬಹುಶಃ ಕರಾವಳಿಯಲ್ಲಿಯೋ ಏನೋ ಗೇರು ಬೀಜದ ಒಂದು ಬಳಕೆ ಜಾಸ್ತಿ ಇತ್ತು. ಗೇರು ಬೀಜದ ಪಾಯಸ ಅಥವಾ ಗೇರು ಬೀಜದ ಪಲ್ಯ, ಇದೊಂದು ಪ್ರತಿ ಮನೆಗಳಲ್ಲೂ ಕೂಡ ವಿಶೇಷ ಅಂತ ನಾನು. ಸ್ಥಳೀಯವಾಗಿ ಅವರವರ ಭೂಮಿಯಲ್ಲಿ ಏನು ಬೆಳೀತದೋ ಅದನ್ನು ದೇವರಿಗೆ ಇಟ್ಟು ಪೂಜೆ ಮಾಡುವುದು, ಜೊತೆಗೆ ನಾವು ಒಂದಷ್ಟು ಅದರಿಂದ ಖಾದ್ಯ ಮಾಡ್ಕೊಳ್ಳೋದು. ಅಂದ್ರೆ ಹೊಸತ್ತಾಗಿ ಎಲ್ಲ ಬೆಳೆಯುವಂತ ಹೊಸ ಫಲ ಈಗ ಮನೆಯಲ್ಲಿರುವಂತ ಏನು ತೆಂಗಿನಕಾಯಿ ಇರಬಹುದು, ಅಕ್ಕಿ ಇರಬಹುದು, ಮಾವಿನ ಹಣ್ಣು ಉಂಟು, ಆಮೇಲೆ ಈ ಎಂತದು ಮುಳ್ಳು ಸೌತೆ ಸೌತೆ ಇದನ್ನೆಲ್ಲ ಇಟ್ಟು ನಾವು ಚಿಕ್ಕದಿರುವಾಗ ಒಂದು ಕನ್ನಡಿ ಕೂಡ ಅದರಲ್ಲಿ ಇಡ್ತಾ ಇದ್ರ, ನಮ್ಮ ಮುಖವನ್ನು ನೋಡ್ಕೊಳ್ಳಿಕ್ಕೆ ಇದೆಲ್ಲ ಇಟ್ಟು ಒಂದು ವಿಷುಕಣಿ ಅಂತ. ಸಾಮಾನ್ಯವಾಗಿ ಹಿಂದಿನ ದಿವಸ ರಾತ್ರಿ ಈ ವಿಷುಕಣಿಯನ್ನ ಇಟ್ಟು ಬೆಳಗಿನ ಹೊತ್ತಿನಲ್ಲಿ ಒಂದು ದೀಪವನ್ನು ಹಚ್ಚಿ ಚಿಕ್ಕ ಮಕ್ಕಳನ್ನ ಅದನ್ನ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ಹೋಗಿ ನೋಡಬೇಕು, ಮುಖವನ್ನ ನೋಡಬೇಕು ಅಂತ. ಅದೇ ಕಣಿ ಅಂತ ಹೇಳಿದ್ರೆ ಅದರ ಒಬ್ರು ಮಲಯಾಳಿಯವರು ಹೇಳ್ತಾ ಇದ್ರು, ಸಾಮಾನ್ಯವಾಗಿ ಈ ವಿಷು ಎನ್ನುವಂತಹದ್ದು ಕೇರಳ ತಮಿಳುನಾಡಿನಲ್ಲಿ ಹೆಚ್ಚು ಪ್ರಚಲಿತ. ಹೌದು, ಅವ್ರು ಹೇಳ್ತಾ ಇದ್ರು ಕಣಿ ಅಂತ ಹೇಳಿದ್ರೆ ಅದು ಮೊದಲು ನೋಡುವಂತದ್ದೇ ಕಣಿ ಅಂತ ಹೇಳಿ, ಅಂದ್ರೆ ಅದಕ್ಕಾಗಿ ಬೆಳಿಗ್ಗೆ ಅದನ್ನ ನೋಡ್ಬೇಕು ಅಂತ ಅನ್ನುವಂತ. ಜೊತೆಗೆ ಆ ವರ್ಷ ಹೇಗಿರ್ತದೆ ಎನ್ನುವಂತ ಭವಿಷ್ಯವನ್ನು ಕೂಡ ಅದರ ಆ ಸಮಯದಲ್ಲಿ ಓದ್ತಾರೆ. ಅಂದ್ರೆ ಅದೆಲ್ಲ ಸಮೃದ್ಧಿಯ ಸಂಕೇತ. ಹೌದು, ಹಾಗಾಗಿ ಮೊದಲು ಅದನ್ನೇ ನೋಡಿದ್ರೆ ವರ್ಷ ಇಡೀ ನಾವು ಸಮೃದ್ಧವಾದ ಒಂದು ಬೆಳೆ ಇರಬಹುದು. ಹಾಗೆ ಈಗ ವಿಷುಕಣಿ ಇಡುವಂತ ಸಂಪ್ರದಾಯ ಎಷ್ಟು ಈಗ ಉಂಟೋ ಗೊತ್ತಿಲ್ಲ, ಯಾಕಂದ್ರೆ ಈಗೆಲ್ಲ ಚಿಕ್ಕ ಚಿಕ್ಕ ಮನೆಗಳೆಲ್ಲ ಹೋಗಿ ಫ್ಲಾಟ್ಗಳೆಲ್ಲ ಆಗಿದ್ದಾವೆ. ಹೌದು, ಇದರ ಜೊತೆ ಜೊತೆಗೆ ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಲ್ಲ, ಹೌದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವೂ ಕೂಡ ಅದೇ ದಿವಸ ಬರ್ತಾ ಇದೆ. ಹೌದು, ಹಾಗೆಯೇ ಶುಭ ಶುಕ್ರವಾರ ಅಥವಾ ಗುಡ್ ಫ್ರೈಡೆ ಅಂತ ಕ್ರಿಶ್ಚಿಯನ್ ಬಾಂಧವರು ಏನು ಹೇಳ್ತಾರೋ ಅದು ಕೂಡ ಕ್ರಿಸ್ತನ ಶಿಲುಬಿಗೆ ಏರಿಸಿರುವಂತಹ ದಿವಸ, ಅದು ಕೂಡ ಈ ವಾರವೇ ಬರುವಂತಹ ಶುಕ್ರವಾರ ಬರುವಂತಹ. ಆದ್ರಿಂದ ಈ ವಾರದ ಹಬ್ಬಗಳು ತುಂಬಾ ಎಲ್ಲರಿಗೂ ಹಬ್ಬಗಳೇ. ಹೌದಪ್ಪ, ಈ ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳು ಅಂದ್ರೆ ಹಬ್ಬಗಳೆಲ್ಲ ಜಾಸ್ತಿ ಇರುವಂತ ಸಮಯ, ಅದೇ ಹಬ್ಬ ಜಾತ್ರೆ ಎಲ್ಲ ಜಾಸ್ತಿಯೇ ಈಗ. ಆದ್ರಿಂದ ಈ ಹಬ್ಬಗಳನ್ನು ಆಚರಣೆ ಮಾಡಬೇಕು, ನಾವು ಖುಷಿಯಾಗಿರ್ಬೇಕು ಎಲ್ಲವೂ ಸರಿ, ಅದರ ಜೊತೆಗೆ ಆರೋಗ್ಯವನ್ನು ಕಾಪಾಡಬೇಕು. ಈಗ ಆರೋಗ್ಯಕ್ಕೆ ಪೂರಕವಾದ ತಯಾರಿ ಇರಬೇಕು ಮನೆಯಲ್ಲಿ. ಹೌದು, ಅದು ಕೂಡ ಇರಬೇಕು. ಆದ್ರೆ ಈಗ ನಾನು ಒಂದು 2 ದಿವಸದ ಮೊದಲು ಯುಗಾದಿ ಮುಗಿಯಿತಷ್ಟೇ ಅಲ್ಲ, ಅದ್ರದ್ದು ಉಳಿಕೆ ಉಂಟಾ ಅದರದ್ದು ಅಲ್ಲ, ಅದು ಉಳಿದ್ರೂ ತಿನ್ನಬಹುದು, ಏನು ಹಾಳಾಗುದಿಲ್ಲ. ಈಗ ಯುಗಾದಿಗೆ ಅಂತ ಹೋಳಿಗೆ ಮಾಡಿದ್ದೆ ನಾನು. ಒಂದು 15 ದಿವಸ ಇಡಬಹುದು. ಹಾ, ಇಡಬಹುದು ಖಂಡಿತ. ಯುಗಾದಿಯಿಂದ ವಿಷುವಿನವರೆಗೆ ಇಡಬಹುದು. ಹೌದು, ಇಡಬಹುದಾದದ್ದು ಅದುವೇ. ಈಗ ಹೋಳಿಗೆ ಜೊತೆಗೆ ಕಷಾಯ. ಕಷಾಯ ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಕಿಸಾನ್ ವಾಣಿಯಲ್ಲಿ ಇದೀಗ ಕೇಳಿ, ಸಾವಯವ ಭತ್ತದ ಕೃಷಿ ಕುರಿತು ಉಡುಪಿ ಜಿಲ್ಲೆಯ ರವೀಂದ್ರ ಪೂಜಾರಿ ಅವರೊಂದಿಗೆ ಸಂದರ್ಶನ. ರವೀಂದ್ರ ಪೂಜಾರಿ ಅವರೇ ನಮಸ್ಕಾರ. ನಮಸ್ತೆ. ಈ ವರ್ಷದ ಒಂದು ವಾತಾವರಣದ ಪರಿಸ್ಥಿತಿಯನ್ನು ನೋಡಿದ್ರೆ ನಿಮ್ಗೆ ಏನನ್ಸ್ತದೆ? ಮಾರ್ಚ್ನಲ್ಲಿ ಸಾಮಾನ್ಯವಾಗಿ ಇಲ್ಲಿ ಮಳೆ ಬರುವಂತಹದ್ದು ಕಡಿಮೆ, ಆದ್ರೆ ಇವತ್ತು ನೋಡಿದ್ರೆ ಮಳೆಯ ಒಂದು ಪರಿಸ್ಥಿತಿ ಇದೆ. ಇದನ್ನು ನೋಡಿದಾಗ ಕೃಷಿಕರಾಗಿ ನಿಮ್ಮ ಅನುಭವ ಏನು ಹೇಳ್ತದೆ? ಸಮಯ ತಪ್ಪಿಕೊಂಡು ಅದು ಪ್ರಕೃತಿ ವಿಕೋಪ, ಹೇಳಲಿಕ್ಕೆ ಆಗುದಿಲ್ಲ ಯಾವಾಗ ಏನು ಅಂತೇಳಿ. ಕೃಷಿಕರಿಗೆ ಯಾವಾಗಲೂ ಅದು ವರ್ಷ ಇಡೀ ತಪ್ಪಿದ್ದಲ್ಲ, ಯಾವುದು ಸಮಸ್ಯೆ ಅದು ಎದುರಿಸಿಕೊಂಡು ಹೋಗ್ಲೇಬೇಕು. ಯಾವಾಗ ಮಳೆ ಬರಲಿ, ಈಗ ನಾವು ಸುಗ್ಗಿ ನೆಟ್ಟಿದ್ದೇವೆ, ಸುಗ್ಗಿ ಕೊಯ್ಯಲಿಕ್ಕೆ ರೆಡಿ ಆಗಿದೆ, ಈಗ ಮಳೆ ಬರ್ತಾ ಉಂಟು, ಎಂತ ಮಾಡುದು? ಮಳೆಗಾಲದಲ್ಲಿ ನಮ್ಗೆ ಬೈ ಹುಲ್ಲು ಎಲ್ಲ ಕಟ್ಲಿಕ್ಕೆ ಒಂದು ಸಹ ಸಿಗ್ಲಿಲ್ಲ, ದನಗಳಿಗೆ ಸ್ವಲ್ಪ ಸಹ ಹುಲ್ಲು, ಬೈ ಹುಲ್ಲು ಇಲ್ಲ. ಅದಕ್ಕೋಸ್ಕರ ಸುಗ್ಗಿ ನಾವು ಜಾಸ್ತಿ ಮಾಡಿದ್ದೇವೆ, ಬೈ ಹುಲ್ಲು ಬೇಕಂತೇಳಿ. ಈಗ ಮಳೆ ಸಹ ಬಂದ್ರು ಸಹ ಬೈ ಹುಲ್ಲು ಇನ್ನೂ ಸಿಗ್ಲಿಕ್ಕೆ ಹೇಳಲಿಕ್ಕಿಲ್ಲ ಮಳೆ ಬಂದ್ರೆ. ಈ ಸಮಸ್ಯೆ ಎಲ್ಲ ನಾವು ಅದು ಎದುರಿಸಿಕೊಂಡು ಹೋಗ್ಬೇಕಾಗ್ತದೆ. ನಮ್ಗೆ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬರ್ತಾ ಇರ್ತದೆ. ಹೌದು, ಪ್ರತಿಯೊಂದು ಸಮಸ್ಯೆ ಬರ್ತಾ ಇರ್ತದೆ. ಈಗ ಲಾಸ್ಟ್ ಮಳೆಗಾಲದಲ್ಲಿ ಸಹ ಹೀಗೆ ಮಳೆ ಬಂದಿತ್ತು, ಈಗ ಸಹ ಹೀಗೆ ಮಳೆ ಬರ್ತದೆ, ಅಥವಾ ಒಂದು ರೋಗ ಬರುದು, ಅದನ್ನೆಲ್ಲ ಎದುರಿಸಿಕೊಂಡೇ ಹೋಗ್ಬೇಕಾಗ್ತದೆ. ಅದು ನಮಗೆ ಸಮಸ್ಯೆ, ರೈತರಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಈಗ ನೀವು ವಿಶೇಷವಾಗಿ ಭತ್ತದ ಕೃಷಿಯನ್ನು ಮಾಡ್ತಾ ಇರುವಂತವರು, ಈ ಭತ್ತದ ಕೃಷಿಯ ಒಂದು ಸೂಕ್ಷ್ಮ ವಿಚಾರಗಳ ಬಗ್ಗೆ ಹೇಳಿ. ಈಗ ಮಣ್ಣಿನ ಒಂದು ನಿರ್ವಹಣೆ ಮಾಡುವಂತಹದ್ದು ಇರ್ಬೋದು, ಅಥವಾ ಒಂದು ಪೋಷಕಾಂಶಗಳ ನಿರ್ವಹಣೆ ಮಾಡುವಂತಹದ್ದು, ನೀರಾವರಿ ವ್ಯವಸ್ಥೆ ಆಗ್ಬೋದು, ಇದರ ಬಗ್ಗೆ. ಈಗ ನಾವು ಮೊದಲು ಮಣ್ಣಿನ ಸಮಸ್ಯೆಯನ್ನು ನಿವಾರಿಸಬೇಕು. ಯಾಕಂದ್ರೆ ಮಣ್ಣು ಫಲವತ್ತತೆ ಮತ್ತೆ ಅದೆಲ್ಲ ಮಣ್ಣು ಪರೀಕ್ಷೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮಾಡ್ತಾರೆ. ಅದನ್ನು ಮಾಡಿ ನಾವು ಮಣ್ಣಿಗೆ ಎಂತೆಲ್ಲ ಬೇಕು ಅದನ್ನೆಲ್ಲ ನಾವು ಫಸ್ಟಿಗೆ ಆಲೋಚನೆ ಮಾಡಬೇಕು. ಆಮೇಲೆ ನಾವು ಭತ್ತ ಯಾವುದು, ತರಕಾರಿ ಯಾವುದು, ಆ ಜಾಗಕ್ಕೆ ಯಾವುದು ಬೇಕು ಅದನ್ನು ನಾವು ಬೆಳೆ ಮಾಡಬೇಕಾಗ್ತದೆ. ಈಗ ಭತ್ತ ಬೆಳೆಗೆ ಮಣ್ಣು ಪರೀಕ್ಷೆ, ಮಣ್ಣು ಫಲವತ್ತತೆ ಬೇಕು. ಮತ್ತು ನಾವು ಅದಕ್ಕೆ ಗೊಬ್ಬರ ಪ್ರತಿಯೊಂದು ಸಹ ಹಾಕಿ ನಾವು ಭತ್ತ ಬೆಳಿಬೇಕಾಗ್ತದೆ. ಈಗ ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ, ಈ ಮಣ್ಣು ಪರೀಕ್ಷೆಯ ಒಂದು ಮಹತ್ವ ಏನು, ಹೇಗೆ ಮಾಡಿಸುವಂತಹದ್ದು, ಎಷ್ಟು ವರ್ಷಕ್ಕೆ ಒಂದ್ಸರಿ ಮಾಡಿಸಬೇಕು, ವಿಧಿವಿಧಾನ ಏನು, ಈ ಬಗ್ಗೆ ಹೇಳಿ. ಮಣ್ಣು ಪರೀಕ್ಷೆ ನಾವು ಒಂದು ವರ್ಷಕ್ಕೊಮ್ಮೆ ಮಾಡಿದರೆ ಒಳ್ಳೆಯದು, ಅಥವಾ 2 ವರ್ಷಕ್ಕೊಮ್ಮಾದರೂ ಮಾಡಿದರೆ ತುಂಬ ಮಾಡಲೇಬೇಕು. ಅಂದರೆ ಆ ಮಣ್ಣಿಗೆ ಎಂತ ಬೇಕು ನಮಗೆ, ಆ ಭತ್ತ ಅಥವಾ ಯಾವುದೇ ಕೃಷಿಗೆ ಒಳ್ಳೆಯ ಫಸಲು ಬರಬೇಕಾದ್ರೆ ಅದಕ್ಕೆ ನಾವು ಏನು ಹಾಕಬೇಕಂತೇಳಿ ಮಣ್ಣು ಪರೀಕ್ಷೆಯಲ್ಲಿ ಗೊತ್ತಾಗ್ತದೆ. ನಾವು ಆ ಮಣ್ಣು ಪರೀಕ್ಷೆ ಮಾಡಿದ ಕೂಡಲೇ ನಾವು ಆ ರೀತಿ ಹೋದರೆ ನಮಗೆ ಫಸಲು ಜಾಸ್ತಿ ತೆಗಿಬೋದು ಅದರಲ್ಲಿ. ಈಗ ನೀವು ಗಮನಿಸಿದ ಹಾಗೆ ನಿಮ್ಮ ಜಮೀನಿನ ಒಂದು ಗುಣಮಟ್ಟ ಹೇಗಿದೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹೇಳಿ. ಈಗ ತುಂಬಾ ಹಾಳಾಗಿದೆ. ಯಾಕಂದ್ರೆ ಈಗ ನಮ್ಮ ಒಂದು ಈಗ ಸಂಘಟನೆ ಆಗಲಿ ಅಥವಾ ಒಂದು ನಮ್ಮ ನಿಜವಾಗಿ ನಾವು ಉಡುಪಿ ಜಿಲ್ಲಾ ಕೃಷಿ ಸಂಘವನ್ನು ನಾವು ಮೆಚ್ಚಲೇಬೇಕು. ಅದರ ಮುಖಾಂತರ ನಾವು ಪೆರಂಪಳ್ಳಿಯಲ್ಲಿ ಒಂದು ಸಂಘಟನೆ, ಪೆರಂಪಳ್ಳಿ ವಲಯ ಮಾಡಿದ್ದೇವೆ. ಅದರಲ್ಲಿ ಸಾಧಾರಣ ಒಂದು 300 ರೈತರು ನಮಗೆ ನಮ್ಮ ಸಂಘಟನೆಯಲ್ಲಿ ಇದ್ದಾರೆ. ಅದರಿಂದ ನಾವು ಈ ತುಂಬ ಮಾಹಿತಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಉಡುಪಿ ಜಿಲ್ಲಾ ಕೃಷಿಕ ಸಂಘ ಆಗಲಿ, ನಮ್ಮ ಪೆರಂಪಳ್ಳಿ ವಲಯ ಆಗಲಿ, ಅವರು ಸಹ ನಮ್ಮ ವಂಟಕಲ್ ರಾಮಕೃಷ್ಣ ಶರ್ಮರು ಹಾಗೆ ಕುದ್ದಿ ಶ್ರೀನಿವಾಸ ಭಟ್ರ ನೇತೃತ್ವದಲ್ಲಿ ಒಂದು ಉಡುಪಿ ಜಿಲ್ಲಾ ಕೃಷಿಕ ಸಂಘ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಇಡೀ ಉಡುಪಿಯಲ್ಲಿ ಒಂದು ಉಡುಪಿ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಕೃಷಿ ಅಭಿವೃದ್ಧಿ ಆಗ್ಬೇಕಂತೇಳಿ ಪಣ ತೊಟ್ಟು ನಿಂತ ಹಾಗೆ ಉಂಟು. ಸರಿ, ಈಗ ಭತ್ತದ ಕೃಷಿಯ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಈಗ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಂತಹದ್ದು ಹೇಗೆ, ವಿಶೇಷವಾಗಿ ನೀವು ಸಾವಯವಕ್ಕೆ ಹೆಚ್ಚು ಒತ್ತನ್ನು ಕೊಡುವಂತವರು? ಅದಕ್ಕೆ ನಾವು ಹೆಚ್ಚು ಒತ್ತಂದ್ರೆ ಅದಕ್ಕೆ ಫರ್ಟಿಲೈಸರ್ ಕೆಮಿಕಲ್ ಯಾವುದು ಸಹ ಹಾಕೋದು ಬೇಡ ಅಂತ ನಾವು ಎಣಿಸೋದು. ಅದಕ್ಕೆ ಜಾಸ್ತಿಯಾಗಿ ಗೊಬ್ಬರ ಅಥವಾ ಸುಡುಬೂದಿಯ ಅಥವಾ ಯಾವುದೇ ಆ ಮಣ್ಣಿಗೆ ಹಾಕಿದರೆ ಅದು ಮಣ್ಣು ಹಾಳಾಗುವುದಿಲ್ಲ, ನಾವು ಅದು ಫಲವತ್ತತೆ ಜಾಸ್ತಿ ಆಗ್ತದೆ. ನಾವು ತುಂಬ ರಾಸಾಯನಿಕ ಗೊಬ್ಬರ ಹಾಕಿ ಮಣ್ಣನ್ನು ಹಾಳು ಮಾಡಿದೆ. ಈಗ ಹೆಚ್ಚಿನವರು ಫಸಲು ಬರಬೇಕು, ಸಾವಯವದಲ್ಲಿ ಇದು ನಮಗೆ ಇನ್ಕಮ್ ಇಳುವರಿ ಕಡಿಮೆ ಬರ್ತದೆ ಅಂತೇಳಿ ಅವರ ಅಭಿಪ್ರಾಯ ಕೃಷಿಕರದ್ದು. ಆದ್ದರಿಂದ ಇದ್ದ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಿ ನಮ್ಮ ಮಣ್ಣನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಹೇಳುವುದಂದ್ರೆ ಅದಕ್ಕೆ ನಾವು ಯಾವುದು ಕೃಷಿ ಇಲಾಖೆಯಲ್ಲಿ ಸಹ ತುಂಬ ಫೆಸಿಲಿಟಿ ಉಂಟು. ಇದು ಯಾವ ಸೆಣಬಿನ ಬೀಜ ಆಗಲಿ ಅಥವಾ ಎರೆಹುಳು ಗೊಬ್ಬರ ಆಗಲಿ ಅದೆಲ್ಲ ಹಾಕಿ ಮಣ್ಣನ್ನು ಒಳ್ಳೆ ರೀತಿಯಲ್ಲಿ ನಾವು ಕಾಪಾಡಿಕೊಂಡ್ರೆ ಮುಂದಿನ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ಫಸಲು ತೆಗೆಯಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಹೇಳುದು. ಈಗ ಸಾಂಪ್ರದಾಯಿಕವಾಗಿ ಹಟ್ಟಿಯಲ್ಲಿ ಸೊಪ್ಪು ಹಾಕಿ ಗೊಬ್ಬರ ಮಾಡುವಂತಹ ಒಂದು ಪದ್ಧತಿ ಈಗಲೂ ಇದೆಯೋ, ಅಥವಾ ಕೃಷಿ ತ್ಯಾಜ್ಯವನ್ನೇ ಬಳಕೆ ಮಾಡಿಕೊಂಡು ಗೊಬ್ಬರ ಮಾಡುವಂತಹದ್ದು ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗಿದೆ. ಈಗ ಹಟ್ಟಿ ಗೊಬ್ಬರ, ಈಗ ಜನ ಮನೆಯಲ್ಲಿ ಜನ ಇರುವುದಿಲ್ಲ ಹಾಗೆಲ್ಲ ಹಟ್ಟಿ ಗೊಬ್ಬರ ಆದ್ರೂ ಉಂಟು, ತುಂಬ ಸಾಧಾರಣ 50% ಉಂಟು. ಅದನ್ನು ಸಹ ಯೂಸ್ ಮಾಡ್ತಾರೆ. ಮತ್ತೆ ಇದನ್ನು ಸಹ ಈ ಪೈಪ್ ಕಾಂಪೋಸ್ಟ್ ಗೊಬ್ಬರ ಅದನ್ನೆಲ್ಲೂ ಸಹ ಮನೆಯದ್ದ ವೇಸ್ಟ್ ಗೊಬ್ಬರನ ಅದು ಸಹ ಯೂಸ್ ಮಾಡಿ ಮನೆಗೆ ತರಕಾರಿಗೆ ಅಥವಾ ಮನೆಗೆ ಹೂಗಿಡಗಳಿಗೆ ಎಲ್ಲದಕ್ಕೂ ನಮ್ಮ ಕೃಷಿಗೆ ಯೂಸ್ ಮಾಡ್ತಾರೆ, ಉಪಯೋಗ ಮಾಡ್ತಾರೆ. ಈಗ ಮಣ್ಣಿನಲ್ಲಿರುವಂತಹ ಒಂದು ಪೋಷಕಾಂಶವನ್ನು ಹೀರಿಕೊಳ್ಬೇಕಿದ್ರೆ ಮಣ್ಣಿನ ರಸಸಾರವನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀವಿ. ಅದಕ್ಕೆ ವಿಶೇಷವಾಗಿ ಸುಣ್ಣ ಕೊಡುವಂತ ಒಂದು ಕೆಲಸ, 2 ಅಥವಾ 3 ವರ್ಷಕ್ಕೆ ಒಂದ್ಸರಿ ಸುಣ್ಣ ಕೊಡ್ಲೇಬೇಕು ಅಂತ ಹೇಳಿ, ನಿಮ್ಮ ಅನುಭವ ಏನು? ಖಂಡಿತ ಖಂಡಿತ, ನಾವು ವರ್ಷಕ್ಕೊಮ್ಮೆ ಕೊಡಬೇಕು ಸುಣ್ಣ. ಅದು 2 ವರ್ಷಕ್ಕೊಮ್ಮಾದ್ರೂ ಸುಣ್ಣ ಕೊಟ್ಟು ಮಣ್ಣನ್ನು ರಕ್ಷಣೆ ಮಾಡಬೇಕು. ಅದು ತುಂಬಾ ಒಳ್ಳೇದು, ಸುಣ್ಣ ಹಾಕ್ಲೇಬೇಕು. ಇಳುವರಿ ನಮಗೆ ಸ್ವಲ್ಪ ಜಾಸ್ತಿ ಬರ್ತದೆ, ಅದೊಂದು ಸ್ಟೆರಿಲೈಸ್ ಮಾಡಿದ ಹಾಗೆ ಇಳುವರಿ ಜಾಸ್ತಿ ಬರ್ತದೆ, ಸುಣ್ಣ ಹಾಕ್ಲೇಬೇಕು. ಆಮೇಲೆ ಈಗ ಭತ್ತದ ಕೃಷಿಯಲ್ಲಿ ಈಗ ನೇಜಿಯ ನಿರ್ವಹಣೆ ಮಾಡುವಂತಹದ್ದು, ಬಿತ್ತನೆ ಮಾಡುವಂತಹದ್ದು, ನೇಜಿಯ ನಿರ್ವಹಣೆ ಮಾಡುವಂತಹದ್ದು, ಮತ್ತು ಕೈಯಿಂದಲೇ ನಾಟಿ ಮಾಡುವಂತಹದ್ದು, ಅಥವಾ ಮಿಷಿನರಿಯನ್ನು ಉಪಯೋಗಿಸ್ತೀರಾ, ಹೇಗೆ? ಮಿಷಿನರಿ ಸಹ ಯೂಸ್ ಮಾಡ್ತೇವೆ, ಮತ್ತೆ ಕೈಯಲ್ಲಿ ಆ ಮಿಷಿನರಿ ಆಗದ ಜಾಗಿಗೆ ನಾವು ಕೈಯಲ್ಲಿ ಸಹ ನಡಬೇಕಾಗ್ತದೆ. ಎಲ್ಲ ಕಡೆಗೆ ನಾವು ಮೆಷಿನ್ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಆಟ ಆ ಗದ್ದೆಯಲ್ಲಿ ಎಲ್ಲ ನಾವು ಕೈ ನಾಟಿ ಸಹ ಮಾಡಬೇಕು. ಕೈ ನಾಟಿ ಮಾಡಿಕೊಂಡು ನಾಟಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತದೆ. ನರ್ಸರಿ ನಿರ್ವಹಣೆಯ ಬಗ್ಗೆ ಹೇಳಿಗ, ಭತ್ತದ ಒಂದು ನೇಜಿ ಹಾಕಿರ್ತೀರಿ, ಬಿತ್ತನೆ ಬೀಜ ಹಾಕಿರ್ತೀರಿ, ಆ ನಂತರದ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಏನೇನು? ಫಸ್ಟಿಗೆ ನಾವು ಚಾಪೆ ನೇಜಿ ಹಾಕುದು ಅಂಗಳದಲ್ಲಿ, ಅದು ಸುಲಭ, ಖರ್ಚು ಕಡಿಮೆ, ತುಂಬಾ ಖರ್ಚು ಕಡಿಮೆ. ನಾವು ಏಳು ಚಾಪೆ ನೇಜಿ ಹಾಕಿ ಅದರ ನಂತರ ಅದಕ್ಕೆ ಹೆಚ್ಚು ಏನು ಬೇಡ ಅಂದ್ರೆ ಸುಡು ಬೂದಿ ಒಂದು ಮತ್ತೆ ಸ್ವಲ್ಪ ಗೊಬ್ಬರ ಹಾಕಿ ನೇಜಿ ಮಾಡ್ಬೋದು. ಗದ್ದೆಯಲ್ಲಿ ಹಾಕುದಾದ್ರೆ ನಮ್ಗೆ ಸ್ವಲ್ಪ ಖರ್ಚು ಜಾಸ್ತಿ, ಅದನ್ನು ಉಳುಮೆ ಮಾಡಬೇಕು, ಮತ್ತೆ ಅದಕ್ಕೆ ಹಕ್ಕಿಗಳು ತಿಂದು ಹೋಗ್ತವೆ, ಮತ್ತೆ ಅಲ್ಲಿ ಕಾಯಬೇಕು, ಕಾಯಲಿಕ್ಕೆ ಜನ ಇರುವುದಿಲ್ಲ, ನಮ್ಗೆ ಪುರ್ಸೊತ್ತಿರುವುದಿಲ್ಲ ಕೆಲವರಿಗೆ ಅದು, ಮತ್ತೆ ಹುಳ ಸಹ ಬರ್ಬೋದು ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ನಾವು ಚಾಪೆ ನೇಜಿ ಹಾಕಿ ದೊಡ್ಡದು ಮಾಡ್ತೇವೆ. ಅದನ್ನು 15-18 ದಿವಸದಲ್ಲಿ ನಾವು ನಡಬೇಕು ಅಲ್ಲಿ. ಅಷ್ಟರವರೆಗೆ ನಾವು ಗದ್ದೆಯನ್ನು ಹದ ಮಾಡಬೇಕು, ಟ್ರ್ಯಾಕ್ಟರ್ ಇಂದ ಅಥವಾ ಟಿಲ್ಲರ್ ಇಂದ ಯಾವುದು ಉತ್ತು, ಮತ್ತೆ ಅದರಲ್ಲಿ ನಾವು ನಾಟಿ ಮಾಡಬೇಕು. ಅದು ನಾಟಿಗೆ ಒಂದು ವೇಳೆ ನಾವು ಮೆಷಿನ್ ನಾಟಿ ಆದರೆ ಅದಕ್ಕೋಸ್ಕರ ನಾವು ನೇಜಿ ರೆಡಿ ಮಾಡಬೇಕು, ಮೆಷಿನ್ ಇಂದ ನಾಟಿ ಮಾಡುದು. ಅಥವಾ ನಾವು ಕೈಯಲ್ಲಿ ನಾಟಿ ಮಾಡುದಾದ್ರೆ ನಾವು ಈಗ ಜನ ಅಲ್ಲಿ ತುಂಬಾ ಸಿಗ್ತಾರೆ, ಒಡಿಸಾದವರು ಎಲ್ಲ ನಡ್ಲಿಕ್ಕೆ ಬರ್ತಾರೆ, ಅಥವಾ ನಮ್ಮಿಂದ ಊರಿನಲ್ಲಿಯೇ ಕೆಲವು ಜನ ಇದ್ದಾರೆ ನಡ್ಲಿಕ್ಕೆ, ಅದು ನಡ್ಬೋದು ಅಂತ. ಈಗ ಬಿತ್ತನೆ ಬೀಜದ ಆಯ್ಕೆಯ ಸಂದರ್ಭದಲ್ಲಿ ನೀವೇ ಮಾಡುವಂತಹದ್ದು ಅಥವಾ ಇಲಾಖೆಯಿಂದ ಬಿತ್ತನೆ ಬೀಜವನ್ನು ತರಿಸ್ತೀರಾ? ಹೆಚ್ಚಿನವರು ನಮ್ಮಲ್ಲಿ ಕಳೆದ ವರ್ಷದ ಬೀಜವನ್ನು ದಾಸ್ತಾನು ಮಾಡಿಡ್ತಾರೆ, ಮತ್ತೆ ಹೆಚ್ಚಿನವರು ಇಲಾಖೆಯಿಂದ ಒಳ್ಳೆ ಬೀಜ ಸಿಗ್ತದೆ ನಮಗೆ, ಅದನ್ನು ಸಹ ನಾವು ಇಲ್ಲಿ ಬಂದು ಉಪಯೋಗಿಸ್ತೇವೆ. ಈಗ MO4 ತಳಿಯೇ ಇದೆಯಾ? ಒಳ್ಳೆ ತಳಿ ಅದು, MO4, ಅದಕ್ಕೆ ಕಾಂಪಿಟೀಷನ್ ಇಷ್ಟವರೆಗೆ ಯಾವುದು ಬರಲಿಲ್ಲ. ಬೇರೆ ತಳಿಯ ಬಗ್ಗೆ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಹೌದು, MO13 ಅಂತೇಳಿ ಬಂದಿತ್ತು, ಅದು ಅಷ್ಟು ಏನು ಅಷ್ಟು ನಮಗೆ ಹೇಳಿಸಲಿಲ್ಲ, ಸಹಿ ಆದ್ರೆ ಈಗ ನಾವು ಪ್ರಚಾರದಲ್ಲಿ ಉಂಟು, ತುಂಬಾ ಒಳ್ಳೇದಾಗ್ತದೆ ಹೇಳಿದ್ರೆ, ಆದ್ರೆ ನಮ್ಮಲ್ಲಿ ಬರಲಿಲ್ಲ. ಇನ್ನು ನಾವು ಪ್ರಯತ್ನ ಮಾಡ್ತಿದ್ದೇವೆ ನಮ್ಮಲ್ಲಿಗೆ ಬರಲಿಕ್ಕೆ, ಯಾಕಂದ್ರೆ ಒಮ್ಮೆಲೆ ನಾವು ಅದನ್ನು ತರಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವೀಗ ಅದು ಬೆಳೆಸಿದ್ರೆ ಅದು ನಮ್ಗೆ ಮಾರ್ಲಿ, ಇದು ನಾವು ಭತ್ತ ಮಾಡ್ಬೇಕಾದ್ರೆ ಅದರದ್ದು ಒಂದು ಅಷ್ಟು ಇದು ಬೇಕು, ಯಾವುದು ಒಂದು 30-40 ಕ್ವಿಂಟಲ್ ಬೇಕು. ನಾವು 10-15 ಕ್ವಿಂಟಲ್ ಅದನ್ನು ಹಿಡ್ಕೊಂಡು ಆಗುದಿಲ್ಲ, ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. MO4 MO4 ಭತ್ತ ಸಹ ಅದು ಒಟ್ಟಿಗೆ ಮಾಡ್ಲಿಕ್ಕೆ ಮಿಶ್ರಣ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಈಗ ಭತ್ತದ ಬೆಳೆಯಲ್ಲಿ ಈಗ ನೀರಿನ ನಿರ್ವಹಣೆ ಮಾಡುವಂತಹದ್ದು, ಕಳೆ ನಿರ್ವಹಣೆ ಮಾಡುವಂತಹದ್ದು, ಈ ಬಗ್ಗೆ ಹೇಳಿ. ನಾವೀಗ ಮೆಷಿನ್ ನಾಟಿ ಮಾಡುದಾಗಲಿ, ಯಾಂತ್ರಿಕ ನಾಟಿ ಆಗಲಿ ಅಥವಾ ಕೈ ನಾಟಿ ಆಗಲಿ, ಕಳೆ ನಿರ್ವಹಣೆ ಮಾಡಲೇಬೇಕು. ಯಾಕಂದ್ರೆ ಈಗ ಅದು ತುಂಬ ಕಳೆ ಬರುವುದೆಲ್ಲ, ಕಳೆ ನಿರ್ವಹಣೆ ಮಾಡಿದರೆ, ಅದು ಗದ್ದೆ ಮೆಟ್ಟಿದ್ರೆ ತುಂಬ ಇಳುವರಿ ಜಾಸ್ತಿ ಆಗ್ತದೆ, ಅದು ತುಂಬ ಒಡೆದು ಬರ್ತದೆ, ಮತ್ತೆ ಅದಕ್ಕೆ ಖರ್ಚು ಸ್ವಲ್ಪ ಆಗ್ತದೆ. ಅದಕ್ಕೋಸ್ಕರ ನಾವು ಖರ್ಚು ಕಡಿಮೆ ಮಾಡಲಿಕ್ಕೆ ನಾವೇ ಗದ್ದೆಗೆ ಇಳಿದು ಕಳೆ ನಿರ್ವಹಣೆ ಮಾಡಬೇಕು. ಬೆಳಿಗ್ಗೆ ಅಥವಾ ಸಂಜೆ ಇಡೀ ದಿವಸ, ಒಂದು ಸ್ವಲ್ಪ ದಿವಸ, ನಮಗೆ ಇಡೀ ವರ್ಷ ಕಳೆ ನಿರ್ವಹಣೆ ಮಾಡಲಿಕ್ಕಿಲ್ಲ, ಒಂದು 15 ದಿವಸ ನಾವು ನಟ್ಟು, 15 ದಿವಸ ನಂತರ ಒಂದು 15 ದಿವಸ ಕಳೆ ನಿರ್ವಹಣೆ ಮಾಡಿದ್ರೆ ಇಳುವರಿ ಖಂಡಿತ ಒಳ್ಳೇದು ಬರ್ತದೆ. ಆಮೇಲೆ ಈಗ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ಒಂದು ನಿರ್ವಹಣೆ ಮಾಡುವಂತಹದ್ದು, ಈಗ ಸ್ವಲ್ಪ ಕಡಿಮೆ ಮಳೆಗಾಲದ ಭತ್ತದಲ್ಲಿ ಕೀಟಗಳು ಸ್ವಲ್ಪ ತುಂಬಾ ಕಡಿಮೆ, ನಮ್ಗೆ ಅಷ್ಟೇನು ಗೊಚ್ಚರಾಗುದಿಲ್ಲ. ಕೀಟಗಳಿಗೆ ನಾವು ಸ್ವಲ್ಪ ಸ್ಪ್ರೇ ಮಾಡ್ಬೋದು, ಅಥವಾ ಈಗ ಅದು ಬಂದಿದೆ ನಮ್ದು ಮನೆಯಲ್ಲಿ ತಯಾರಿಸಿ ಒಂದು ಸ್ವಲ್ಪ ಜೀವಾಮೃತದ ಹಾಗೆ, ಅದನ್ನು ಕೂಡ ಸ್ಪ್ರೇ ಮಾಡಿ ನೋಡ್ಬೋದು. ಅದಕ್ಕೆ ಸಹ ಕೀಟ ತಯಾರಿಸುದು ಜೀವಾಮೃತ, ಅದು ನಾವು ಇಷ್ಟು ತಯಾರಿಸಲಿಲ್ಲ, ನಾವು ನಮ್ಮ ಇದು ಕಮಿಟಿಯಲ್ಲೆಲ್ಲ ಬಳಗದಲ್ಲಿ ಹೌದು ತಯಾರಿಸ್ತಾ ಇದ್ದಾರೆ. ಹೇಗೆ ಮಾಡುವ ವಿಧಾನ ಹೇಗೆ? ಅದರಲ್ಲಿ ಬೆಲ್ಲ ಅದೆಲ್ಲ ತುಂಬಾ ಐಟಮ್ ಹಾಕ್ಲಿಕ್ಕುಂಟು ಹಾಗೆ. ಸರಿ, ಈಗ ಬೇರೆ ಬೆಂಕಿ ರೋಗ ಅಂತ ಸಮಸ್ಯೆ ಬರುದಿಲ್ವ? ಬೆಂಕಿ ರೋಗ ಸಮಸ್ಯೆ ಬರ್ತದೆ, ಅದು ನೀರಿನ ಮಟ್ಟ ನಾವೆಲ್ಲ ನೋಡ್ಬೇಕು ಹಾಗೆ ಮೇಂಟೈನ್ ಮಾಡಿದ್ರೆ. ಸರಿ, ಈಗ ಭತ್ತದ ಕೊಯ್ಲು ಮತ್ತು ಇಳುವರಿಯ ಬಗ್ಗೆ ಹೇಳಿ. ಭತ್ತದ ಕೊಯ್ಲು ಈಗ ಯಂತ್ರದಿಂದಲೇ, ಯಾಕಂದ್ರೆ ನಾವು ಕೈಯಲ್ಲಿ ಕೊಯ್ದು, ಈಗ ಕೂಲಿ ಸಮಸ್ಯೆ ಉಂಟು, ಅದರಿಂದ ಕೈಯಲ್ಲಿ ಎಲ್ಲ ಕೊಯ್ದು ನಾವು ಇದು ಮಾಡುದಿಲ್ಲ, ಯಾಂತ್ರಿಕ ಕೊಯ್ಲೇ ಮಾಡುದು, ಯಂತ್ರ ಕಟಾವು ಯಂತ್ರದಲ್ಲೇ ಮಾಡುದು. ಅದು ಈಗ ಇದು ಈ ಕಟಾವು ಯಂತ್ರ ಕೊಯ್ಲು ಭಾರಿ ಸುಲಭ ಅಂತ ನಾನು ಹೇಳ್ತೇನೆ, ಖರ್ಚು ಕಡಿಮೆ ಹೇಳ್ತೇನೆ. ಯಾಕಂದ್ರೆ ಈಗ ನಾವು ಒಂದು ಕಟಾವು ಯಂತ್ರದಲ್ಲಿ ಕೊಯ್ದ್ರೆ ಅದು ಸೀದಾ ನಾವು ರೋಡಿಗೆ ಬರ್ತದೆ, ಆ ಟೆಂಪ ಹತ್ತಿರ ಅದನ್ನ ನಾವು ತುಂಬಿಸಿ ಇಡ್ಬೋದು, ಅಲ್ಲಿಂದ ಸೀದಾ ನಾವು ಮಿಲ್ಲಿಗೆ ಇಟ್ಕೊಂಡು ಹೋಗ್ಬೋದು. ಆದ್ರಿಂದ ನಮ್ಮ ಕೂಲಿ ಸಮಸ್ಯೆ ಅಲ್ಲಿ ಇಲ್ಲ, ಯಾಕಂದ್ರೆ ಸಹಕಾರ ಸಂಬಂಧ ಅಲ್ಲಿ ಯಾರಾದ್ರೂ ನಮ್ಮ ಹತ್ತಿರ ಗದ್ದೆಯವರೆಲ್ಲ ನಾವು ಒಟ್ಟಾಗಿ ಅಲ್ಲಿ ತುಂಬಿಸಿ, ಕೂಲಿ ಬೇಡ ಅವರದ್ದು, ನಾವು ತುಂಬಿಸಿ ನಮ್ಮ ಅಲ್ಲಿ ಟೆಂಪಕ್ಕೆ ಹಾಕಿ ಇಟ್ಕೊಂಡು ಹೋಗುದು, ಆದ್ರಿಂದ ಅದರಲ್ಲಿ ಸ್ವಲ್ಪ ತುಂಬಾ ಖರ್ಚು ಕಡಿಮೆ ಆಗ್ತದೆ. ಈಗ ಭತ್ತದ ಕತ್ತರಿಸಲ್ಪಡ್ತದೆ ಅಂದ್ರೆ ಕತ್ತರಿಸುವಂತಹದ್ದು, ಈಗ ಮಿಷಿನ್ನಲ್ಲಿ ಕಟ್ ಮಾಡಿದ್ರೆ ಪೂರ್ತಿ ಬರ್ತದೆ ಹುಲ್ಲು ಸಿಗುವುದಿಲ್ಲ ಅಂತ ಹೇಳುವುದು ಒಂದು, ಅವು ಪುಡಿ ಆಗ್ತದೆ ಮತ್ತೆ ಬಂಡಲ್ ಮಾಡ್ತಾರೆ ಅಂತ. ತೊಂದರೆ ಇಲ್ಲ, ಯಾಕಂದ್ರೆ ನಾವು ಈಗ ಅದು ಪುಡಿ ಆದ್ರೂ ಸಹ ಒಳ್ಳೆ ಗದ್ದೆ ಡ್ರೈ ಗದ್ದೆಯಲ್ಲಿ ಒಣಾದ ಗದ್ದೆಗಳಲ್ಲಿ ನಾವು ಅದೊಂದು 10 ದಿವಸ 15 ದಿವಸ ಒಣಗಿಸಿ ಅದು ಉಂಡೆ ಕಟ್ಟುವ ಮೆಷಿನ್ ಉಂಟು ಬರ್ತದೆ. ಅದರಿಂದ ಉಂಡೆ ಕಟ್ಟಿ ನಾವು ದಾಸ್ತಾನು ಮಾಡಲಿಕ್ಕೆ ಸುಲಭ, ಯಾಕಂದ್ರೆ ಅದಕ್ಕೆ ಜಾಗ ಸಹ ಹೆಚ್ಚು ಬೇಡ, ಅದನ್ನು ಪೂರೈ ಆರೈಕೆ ಮಾಡಲಿಕ್ಕೂ ನಮಗೆ ಸುಲಭ. ಭತ್ತದ ಅದು ಇದ್ರ ಪುಡಿ ಆದರೂ ತೊಂದರೆ ಇಲ್ಲ ನಾವು, ಯಾಕಂದ್ರೆ ಅದಕ್ಕೆ ಖರ್ಚು ಕಡಿಮೆ. ಉಂಡೆ ಕಟ್ಟಿ ಅವರು ಹೋಗ್ತಾರೆ, ನಾವು ಅದನ್ನು ದಾಸ್ತಾನು ಮಾಡಿ ಇಟ್ಟರೆ ಸಹಿ ಅಷ್ಟೇ, ಅದು ಒಳ್ಳೇದು ನಾನು ಹೇಳ್ತೇನೆ. ರವೀಂದ್ರ ಪೂಜಾರಿಯವರೇ, ನೀವು ಭತ್ತದ ಕೃಷಿ ಮಾಡುವುದರ ಜೊತೆ ಜೊತೆಗೆ ಅಂದ್ರೆ ಭತ್ತದ ಕಟಾವಾದ ನಂತರ ಬಹುಶಃ ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ಈ ತರಕಾರಿ ಕೃಷಿಯ ಒಂದು ಖುಷಿಯ ಬಗ್ಗೆ ಹೇಳಿ. ನಿಜವಾಗಿ ನಾವು ಇಳುವರಿ ನೋಡುವಾಗ ಅಥವಾ ಇನ್ಕಮ್ ಅದರ ಲಾಭ ನೋಡುವಾಗ ಭತ್ತದಕ್ಕಿಂತ ತರಕಾರಿಯಲ್ಲಿ ಲಾಭ ಜಾಸ್ತಿ ಖಂಡಿತ. ಯಾಕಂದ್ರೆ ಈಗ ಒಂದು ಬೆಂಡೆ ಆಗಲಿ ಹರಿವೆ ಆಗಲಿ ಬಸಳೆ ಆಗಲಿ ಅದಕ್ಕೋಸ್ಕರ ನಾವು 6 ತಿಂಗಳೆಲ್ಲ ಕಾಯ್ಬೇಕಾಗಿಲ್ಲ. ನಾವು ಈ ಭತ್ತದ ಬೆಳೆಗೆ ಸಾಧಾರಣ 4 ತಿಂಗಳು ಸಮಥಿಂಗ್ ಸ್ವಲ್ಪ ಜಾಸ್ತಿ ಅದು ಕಾಯ್ಬೇಕಾಗ್ತದೆ ಇಳುವರಿ ಬರಲಿಕ್ಕೆ. ಇದು ನಾವು ತರಕಾರಿ ಮಾಡೋದಿದ್ರೆ ಸ್ವಲ್ಪ ಇಳುವರಿ ಬೇಗ ಮತ್ತೆ ಖರ್ಚು ಕಡಿಮೆ. ತರಕಾರಿಗೆ ನಾವೇ ಅದು ಬುಡಾಕಿ ಹಾಕುದು ಅಥವಾ ಯಾವುದೇ ಕೆಲಸ ನಾವೇ ಮಾಡುದು, ಅದರಿಂದ ಖರ್ಚು ಕಡಿಮೆ ಮತ್ತೆ ಇಳುವರಿ ಅದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಈಗ ಬೆಂಡೆ ಆಗಲಿ ಬಸಳೆ ಆಗಲಿ ಜಾಗ ಸಹ ಜಾಸ್ತಿ ಬೇಕಾಗಿಲ್ಲ. ಅದ್ರ ಮತ್ತೆ ನಮಗೆ ದಿನವೂ ಸಹ ಅದು ಇಳುವರಿ ಇದು ಬರುವಾಗ ಅಥವಾ ಬೆಂಡೆ ಸಿಗುವಾಗಲ ಅಥವಾ ನಮಗೆ ಖುಷಿ, ಅದರದ್ದು ಖುಷಿ ನಾವು ಮಾಡಿದ್ದು ಅಂದ್ರೆ ನಮಗೆ ನಮ್ಮ ನಾವು ತಿನ್ನುವುದು ಮತ್ತೆ ಸಮಾಜಕ್ಕೆ ನಾವು ಒಂದು ಒಳ್ಳೆ ಇದು ಆಹಾರವನ್ನು ಕೊಡ್ತಾ ಇದ್ದೇವೆ, ಅದೊಂದು ಸಂತೋಷ ಖುಷಿ ಇರ್ತದೆ. ಆಮೇಲೆ ಈಗ ತರಕಾರಿ ಕೃಷಿ ಅಂದ್ರೆ ವಿಶೇಷವಾಗಿ ನಿಮಗೆ ಗೊಬ್ಬರ ಕೊಡುವಂತಹದ್ದು ಮತ್ತು ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ತರಕಾರಿಗೆ ನಾವು ಬೇರೆ ರಾಸಾಯನಿಕ ಹಾಕಬೇಕಾಗಿಲ್ಲ, ಅದಕ್ಕೆ ಸುಡುಬು ಬೂದಿ ಅಥವಾ ಗೊಬ್ಬರ ಅದನ್ನೇ ಹಾಕಿ ಅಥವಾ ಇದು ಎರೆಹುಳು ಗೊಬ್ಬರ ಅದನ್ನೇ ಹಾಕಿ ನಾವು ಅದನ್ನು ಬೆಳೆಸ್ಬೋದು. ಅದಕ್ಕೆ ನಾವು ಅದಕ್ಕೆ ರಾಸಾಯನಿಕ ಬೆರೆಸಬಾರ್ದು, ಯಾಕಂದ್ರೆ ನಾವು ಅದನ್ನು ತಿಂತೇವೆ ತಿನ್ನುವಂಥದ್ದು. ಯಾರಿಗೂ ನಾವು ತಿನ್ನುವಂಥದ್ದು ಬೇರೆ ಬೇರೆ ನಮ್ಮಂಥ ಮನುಷ್ಯರೇ ತಿನ್ನುವವರು. ಅದಕ್ಕೋಸ್ಕರ ನಾವು ಒಳ್ಳೆ ರೀತಿಯಲ್ಲಿ ಅದನ್ನು ಬೆಳೆಸಿ ಅವರಿಗೆ ಕೊಡಬೇಕು ಆರೋಗ್ಯ ದೃಷ್ಟಿಯಿಂದ. ಈಗ ಹಟ್ಟಿ ಗೊಬ್ಬರ ಆಗ್ಬೋದು ಅಥವಾ ಕಾಂಪೋಸ್ಟ್ ಆಗ್ಬೋದು ಎರೆ ಗೊಬ್ಬರ ಆಗ್ಬೋದು, ಯಾವ ಪ್ರಮಾಣದಲ್ಲಿ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡಬೇಕು? ಈಗ ಬೆಂಡೆ ಬೀಜ ಹಾಕುವಾಗ ನಾವು ಗೊಬ್ಬರ ಮತ್ತೆ ಸುಡುಬೂದಿ ಹಾಕಿ ನಾವು ಬೀಜ ಹಾಕ್ತೇವೆ. ಅದರ ನಂತರ ಒಂದು 10 ದಿವಸ ಆದ ಕೂಡಲೇ ಅದು ಸ್ವಲ್ಪ ದೊಡ್ಡದಾಗ್ತದೆ, ಒಂದು 2 ಇಂಚು ಆಗ್ತದೆ. ಆವಾಗಲೂ ನಾವು ಸ್ವಲ್ಪ ಗೊಬ್ಬರ ಮತ್ತೆ ಸುಡುಬೂದಿ ಹಾಕಿ ಬುಡಕ್ಕೆ ಹಾಕ್ತೇವೆ. ಆಮೇಲೆ ಒಂದು 10-20 ದಿವಸ 25 ದಿವಸ ಆಗುವಾಗ ಪುನಃ ನಾವು ಸ್ವಲ್ಪ ಇದು ಸ್ವಲ್ಪ ಬೂದಿ ಹಾಕಿದ್ರೆ ಸಾಕು, ಗೊಬ್ಬರ ಹಾಕಬೇಕಾಗಿಲ್ಲ, 2 ಸರಿ ಹಾಕಿದ್ದೇವೆ. ಸ್ವಲ್ಪ ಬೂದಿ ಹಾಕಿದ್ರೆ ಅದು ಸಾಧಾರಣ 45 ದಿವಸದಲ್ಲಿ ನಾವು ತರಕಾರಿ ಬೆಂಡೆ ತರಕಾರಿ ಅಥವಾ ಅಲಸಂದೆ ಯಾವುದಾದ್ರೂ ನಮಗೆ ಫಸಲು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈಗ ಬಂಬೂಚಿ ಅಂತದ್ದು ಅಥವಾ ಬೇರೆ ಬೇರೆ ಕೀಟಗಳು ಕೂಡ ಬಾಧಿಸ್ತವೆ ಬೆಂಡೆಗಾಗ್ಬೋದು ಅಥವಾ ಅಲಸಂಡೆಗಾಗ್ಬೋದು ಬೇರೆ ತರಕಾರಿಗಳಿಗೆ, ಇವುಗಳ ನಿರ್ವಹಣೆ ಎಲ್ಲ ಹೇಗೆ? ಅದೇ ಅದು ಬಂಬೂಚಿ ಎಲ್ಲ ಬರ್ತದೆ, ಅದರಿಂದ ಅದಕ್ಕೆ ನಾವೆಂತ ಮಾಡೋದಂದ್ರೆ ಇದು ಸಗಣಿದು ನೀರು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಅದು ಸಗಣಿ ನೀರು ಹಾಕ್ತೀರಾ ಅಥವಾ ಗಂಜಲ ಹಾಕ್ತೀರಾ? ಅಲ್ಲ ಅದೇ ಗೋಮೂತ್ರ ಅದೇ ಹಾಕಿ ಸ್ಪ್ರೇ ಮಾಡಿದ್ರೆ ಹೋಗ್ತದೆ ಸ್ವಲ್ಪ ಕಡಿಮೆ. ಯಾವುದೇ ರಾಸಾಯನಿಕ ಬೇಡ? ರಾಸಾಯನಿಕ ಬೇಕಾಗಿಲ್ಲ, ಬಳಸುವವರು ಬಳಸ್ತಾರೆ ಆದ್ರೂ ಬೇಕಾಗಿಲ್ಲ ನಮ್ಮ ರೀತಿಯಲ್ಲಿ ಅದು ಬೇಕಾಗಿಲ್ಲ. ಈಗ ಚಪ್ಪರದ ವ್ಯವಸ್ಥೆಯಲ್ಲಿ ಏನಾದ್ರೂ ಸುಧಾರಣೆ ಆಗಿದೆಯಾ? ಈಗ ನೈಲಾನ್ ಮೆಶ್ ತರ ಅಂತದೇನಾದ್ರೂ ಹಾಕ್ತಾ ಇದ್ರೆ? ಹೌದು, ಈಗ ಬಲೆ ಅಂದ್ರೆ ಈಗ ಈ ಅಲಸಂಡೆಗೆಲ್ಲ ನಾವು ಮುಂಚೆ ಎಲ್ಲ ನೆಲದಲ್ಲೇ ಬಿಡ್ತಿತ್ತು, ಈಗ ನಾವು ಅದು ಸ್ವಲ್ಪ ಕಂಬ ಹಾಕಿ ಕೆಲವರು ಮೆಶ್ ಹಾಕ್ತಾರೆ, ಮೆಶ್ ಹಾಕಿ ಮೇಲೆ ಮಾಡ್ತಾರೆ, ಕಂಬ ಹಾಕಿ ಅದಕ್ಕೆ ಹಗ್ಗ ಕಟ್ಟಿ ಹುರಿ ಹಗ್ಗ ಕಟ್ಟಿ ಅದು ಮೇಲಿಂದ ಇಳುವರಿ ಸ್ವಲ್ಪ ತುಂಬಾ ಜಾಸ್ತಿ ಆಗ್ತದೆ ಮತ್ತೆ ಹಾಳಾಗುದಿಲ್ಲ, ಒಳ್ಳೆ ತರಕಾರಿ ಎಲ್ಲ ನಮ್ಗೆ ಸಿಗ್ತದೆ. ಹಕ್ಕಿಗಳ ಸಮಸ್ಯೆ ಎಲ್ಲ ಬರುದಿಲ್ವಾ? ನವಿಲಾಗ್ಬೋದು, ಗಿಳಿ ಆಗ್ಬೋದು ಉಂಟು ಕೃಷಿಕರಿಗೆ, ಅದು ಎಲ್ಲ ತಪ್ಪಿದ್ದಲ್ಲ, ಅದು ನಾವು ಸ್ವಲ್ಪ ಅಲ್ಲಿ ಕಾಯ್ತೇವೆ, ನಾವು ಕೆಲಸ ಮಾಡಿಕೊಂಡಿರ್ತೇವೆ, ಅದರಿಂದ ಸ್ವಲ್ಪ ಬಾಧೆ ಇರ್ತದೆ. ಆಮೇಲೆ ಈಗ ತೆಂಗಿನ ಬೆಳೆಯ ಬಗ್ಗೆ ಹೇಳಿ, ಇದರ ಒಂದು ಗೊಬ್ಬರದ ನಿರ್ವಹಣೆ ಮಾಡುವಂತಹದ್ದು ನೀರಾವರಿ ಇದ್ರ ಬಗ್ಗೆ. ತೆಂಗು ಈಗ ನಾವು ವರ್ಷಕ್ಕೊಮ್ಮೆ ಅದಕ್ಕೆ ಬುಡಕ್ಕೆ ಹಾಕ್ತೇವೆ, ಅಂದ್ರೆ ಅದಕ್ಕೆ ಬಿಡಿಸುವ ಅಭ್ಯಾಸ ಉಂಟ? ಹೌದು, 2-3 ವರ್ಷಕ್ಕೊಮ್ಮೆ ಬಿಡಿಸ್ಬೇಕಾಗಿಲ್ಲ, ಅದರ ಮೇಲೆ ಸಹ ನಾವು ಗೊಬ್ಬರ ಅಥವಾ ಯಾವುದೇ ಇದು ಅದಕ್ಕೆ ಹಾಕುವುದು. ಹೌದು, ಮಡ್ಲು ಸೋಗಿ ಅಥವಾ ಇದು ಯಾವುದು ಕೈಬೇವಿನ ಹಿಂಡಿ ಅದೆಲ್ಲ ಮೇಲಿನಲ್ಲಿ ಹಾಕ್ಬೋದು, ಅದನ್ನು ಸಹ 1-3 ವರ್ಷಕ್ಕೊಮ್ಮೆ ನಾವು ಬಿಡಿಸಿ ಅದಕ್ಕೆ ಬುಡಕ್ಕೆ ಹಾಕಿ ನಾವು ಮಾಡ್ತೇವೆ. ಅದರದ್ದು ಹುಲ್ಲೆಲ್ಲ ತೆಗೆದು ಅದರ ಬುಡಕ್ಕೆ ನಾವು ಹಾಕ್ತೇವೆ, ಸ್ವಲ್ಪ ಗೊಬ್ಬರ ಹಾಕ್ತೇವೆ, ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ತೇವೆ. ಅದು 2-3 ವರ್ಷಕ್ಕೊಮ್ಮೆ ನಾವು ಬುಡಕ್ಕೆ ಹಾಕ್ತೇವೆ, ಮೇಲೆ ಹಾಕಿ ಬಿಡ್ತೇವೆ. 3 ಮೂರು ವರ್ಷಕ್ಕೊಮ್ಮೆ ನಾವು ಬುಡ ಬಿಡಿಸಿ ಸ್ವಲ್ಪ ಒಳಗೆ ಹಾಕಿ ಮುಚ್ಚುತ್ತೇವೆ. ಇದರಲ್ಲಿ ಮಿಡಿ ಉದುರುವಂತ ಸಮಸ್ಯೆ ಏನಾದ್ರೂ ಬರ್ತದ? ಪರೋಪಕ್ಕೆ ಇಲಿಗಳ ಸಮಸ್ಯೆ ಎಲ್ಲ ಇರ್ತದೆ, ಅದಕ್ಕೆ ನಾವು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಕಟ್ಟಿ ಸೈಡ್ ಮೇಲೆ ಹೋಗೋದಾಗೆಲ್ಲ ಹೌದು ಅದೆಲ್ಲ ಮಾಡ್ತೇವೆ ಅಷ್ಟು. ಆಮೇಲೆ ಈಗ ಉಡುಪಿ ಕೃಷಿಕರ ಸಂಘದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರಲ್ಲಿ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿರಿ, ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳು ಅಥವಾ ಮಾಹಿತಿ ಶಿಬಿರಗಳು ಕೂಡ ನಡೀತಾ ಇರ್ತವೆ, ಇದರಿಂದ ಯಾವ ರೀತಿ ನಿಮ್ಗೆ ನಿಮ್ಮ ಕೃಷಿಗೆ ಯಾವ ರೀತಿ ಉಪಯೋಗ ಆಗಿದೆ? ನಿಜವಾಗಿ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಅಂದ್ರೆ ನಮ್ಮ ಬಂಟಕಲ್ ರಾಮಕೃಷ್ಣ ಶರ್ಮಾ ಹಾಗೂ ಉದಯ ಶ್ರೀನಿವಾಸ್ ಭಟ್ರ ಹಾಗೆ ಅವರು ಕಮಿಟಿಯ ಒಂದು ಒಳ್ಳೆ ನೇತೃತ್ವದ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇಡೀ ಉಡುಪಿ ಜಿಲ್ಲೆಯಲ್ಲಿ ಒಳ್ಳೆ ಮಾಹಿತಿ ಶಿಬಿರ ಅಂದ್ರೆ ಜನರಿಗೆ ಮುಟ್ಟು ಹಾಗೆ ಮಾಡ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಪುರ್ಸೊತ್ತಿಲ್ಲ, ಪುರ್ಸೊತ್ ಉಂಟು ಅಂತೇಳಿ ಮಾಡುದಲ್ಲ, ಕೃಷಿ ಕರನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು, ಅವರಿಗೆ ಎಷ್ಟು ಲಾಭ ಆಗಬೇಕು, ಆ ನಿಟ್ಟಿನಲ್ಲಿ ನಾವು ಪೆರಂಪಳ್ಳಿಯಲ್ಲಿ ನಮ್ಮ ಸುಬ್ರಹ್ಮಣ್ಯ ಶ್ರೀಯಾನ್ ಅವರ ಅಧ್ಯಕ್ಷತೆಯಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿ, ಹಾಗೆ ಒಂದು ಒಳ್ಳೆ ಸಂಘಟನೆ ಪೆರಂಪಳ್ಳಿಯಲ್ಲಿ ಉಂಟು. ಅದರಿಂದ ನಾವು ಪೆರಂಪಳ್ಳಿಯ ಜನತೆಗೆ ಎಷ್ಟು ಅನುಕೂಲ ಆಗುವ ಅಂದರೆ ಸಾಧಾರಣ ಒಂದು ನಮ್ಮ ಸಂಘಟನೆ ಸ್ಟಾರ್ಟ್ ಆಗಿ 4 ವರ್ಷ ಆಯಿತು. 4 ವರ್ಷದ ಮುಂಚೆ 50% ಕೃಷಿ ಇತ್ತು. ಈಗ ಅದು ನಾವು ಸಂಘಟನೆ ಸ್ಟಾರ್ಟ್ ಆದ 1-2 ವರ್ಷದಲ್ಲಿ ನಮಗೆ ಅನುಭವ ಬಂತು ಎಲ್ಲಿ ಕೊರತೆ ಇದೆ, ಕೃಷಿ ಮಾಡಲಿಕ್ಕೆ ಎಲ್ಲಿ ಕೊರತೆ ಇದೆ. ನಾವು ಅದನ್ನು ಮನಗಂಡು ನಾವು ಕೃಷಿಕರಿಗೆ ಯಾವುದು ಏನು ಬೇಕು ಅಂದರೆ ಅವರಿಗೆ ಫೆಸಿಲಿಟಿ ಸಿಗ್ತಾ ಇರಲಿಲ್ಲ. ಯಾವಾಗಾದರೂ ಕಟಾವು ಮೆಷಿನ್ ಯಾರು ಒಬ್ರು ತರೋದು ಇನ್ನೊಬ್ರು ತರೋದಿಲ್ಲ, ಯಾರಿಗೆ ಅವರಿಗೆ ತಲುಪಿಸಿ ಯಾವಾಗ ಬರ್ತದೆ ಹಾಗೆ. ಈಗ ಹಾಗೆಲ್ಲ ನಮ್ಮ ಈ ಸಂಘಟನೆ ಸುಬ್ರಹ್ಮಣ್ಯ ಶ್ರೀಯನ್ ಅವರ ನೇತೃತ್ವದಲ್ಲಿ ನಮ್ಮ ಪೆರಂಪಳ್ಳಿ ವಲಯದಿಂದ ಕಟಾವು ಯಂತ್ರ ಆಗಲಿ ಯಾವುದು ನಮ್ಮ ಟ್ರ್ಯಾಕ್ಟರ್ ಆಗಲಿ ಯಾವುದೇ ಅಥವಾ ನಾಟಿ ಮೆಷಿನ್ ಆಗಲಿ ನಾಟಿಗೆ ಜನ ಬೇಕಾದ್ರೆ ಆಗಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ ಮೇಲೆ ಸಾಧಾರಣ ಈಗ 90% ಕೃಷಿ ಜಾಸ್ತಿ ಆಗಿದೆ. 40% ಕೃಷಿ ಅಂದರೆ 90% ಕೃಷಿ ಆಗ್ತಾ ಉಂಟು. ಅಂದರೆ ಕೆಲವು ಜಾಗದಲ್ಲಿ ಅದು ಸಾಧ್ಯವೇ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಉಳ್ಕೊಂಡು ಈಗ ನಾವು ಮಾಡೋದಿದ್ರೂ ಕೃಷಿ ಅಲ್ಲಿ ನಮಗೆ ಗದ್ದೆ ಸಿಗ್ತಾ ಇಲ್ಲ, ಆ ಪರಿಸ್ಥಿತಿಗೆ ಬಂದಿದೆ. ಸಾಧಾರಣ 25 ವರ್ಷ ಹಿಂದಿನ ಕೃಷಿ ಈಗ ಆಗ್ತಾ ಉಂಟು, ಅದು ನಮಗೆ ತುಂಬ ಸಂತೋಷ. ಯಾಕಂದರೆ ಕೃಷಿ ಇಲಾಖೆಯಲ್ಲಿ ಎಂಥ ಸವಲತ್ತು ಸಿಗ್ತದೆ ಜನರಿಗೆ ಗೊತ್ತಾಗ್ತಿರಲಿಲ್ಲ, ಅವರು ಪೇಪರಲ್ಲಿ ಹಾಕೋದಿಲ್ಲ, ಅವರಿಗೆ ಗೊತ್ತಾಗ್ತಿರಲಿಲ್ಲ. ಈಗ ಆ ಫೆಸಿಲಿಟಿ ಎಲ್ಲ ನಾವು ಅವ್ರ ಹತ್ರ ಕೇಳಿ ನಮ್ಮ ಪೆರಂಪಳ್ಳಿಯ ಜನತೆಗೆ ತುಂಬ ನಾವು ಮುಟ್ಟಿಸಿದ್ದೇವೆ, ಅದು ನಮಗೆ ತುಂಬ ಹೆಮ್ಮೆ ಅನಿಸ್ತದೆ. ಈಗ ಆ ನಿಟ್ಟಿನಲ್ಲಿ ಈಗ ಮತ್ತೆ ಜನರಿಗೆ ಹೇಗೆ ಕೃಷಿ ಮಾಡಬೇಕಂತೇಳಿ ಅವ್ರಿಗೆ ಗೊತ್ತಿರಲಿಲ್ಲ. ಅಂದರೆ ನಾವು ಒಟ್ಟು ಒಂದು ಕೃಷಿ ಮಾಡ್ತಿದ್ದೇವೆ, ಈಗ ಅಲ್ಲ. ಈಗ ಆ ಮಾಹಿತಿ ಕಾರ್ಯಕ್ರಮ ಇವರ ಜಿಲ್ಲಾ ಕೃಷಿಕ ನೇತೃತ್ವದಲ್ಲಿ ಒಂದು ಒಳ್ಳೆ ಮಾಹಿತಿ ಕಾರ್ಯಕ್ರಮ ಅಥವಾ ಕೃಷಿ ವಿಜ್ಞಾನ ಕೇಂದ್ರದೆಲ್ಲ ವಿಜ್ಞಾನಿಗಳು ಬರ್ತಾರೆ, ನಾವು ಯಾರಿಗೆ ಹೇಳಿದ್ರು ಸಹ ಮಾಹಿತಿ ಕೊಡಲಿಕ್ಕೆ ಅವ್ರು ಬರ್ತಾರೆ. ಮತ್ತೆ ಕೃಷಿ ಇಲಾಖೆಯ ನೇತೃತ್ವದಲ್ಲಿ ಒಂದು ಒಳ್ಳೆ ಮಾಹಿತಿ ಶಿಬಿರ ಜನಗಳಿಗೆ ಸಿಕ್ತಿತ್ತು. ಅವರು ಒಳ್ಳೆ ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ಯಾವ ಗಿಡಗಳಿಗೆ ಯಾವ ಭತ್ತ ಆಗಲಿ ಯಾವ ತರಕಾರಿ ಆಗಲಿ ಆ ಸಮಯದಲ್ಲಿ ಎಂತ ಹಾಕಬೇಕಂತೇಳಿ ಅವರು ಈ ಮಾಹಿತಿಯಿಂದ ತಿಳ್ಕೊಂಡು ಈಗ ಇಳುವರಿ ಎಲ್ಲ ಕೃಷಿಯಲ್ಲಿ ಇಳುವರಿ ತುಂಬ ಜಾಸ್ತಿ ತೆಗೆದುಕೊಳ್ತಾ ಇದ್ದಾರೆ. ಬಹಳ ಒಳ್ಳೆಯ ಮಾತನ್ನ ಹೇಳಿರಿ. ಕೃಷಿ ಸಂಘಟನೆಯ ಮೂಲಕ ಕೃಷಿ ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತಹದ್ದು ಮತ್ತು ಆ ಮೂಲಕ ಕೃಷಿಯ ಒಂದು ಪುನರುತ್ಥಾನವನ್ನು ಮಾಡಿಕೊಂಡಿರುವಂತಹದ್ದು, ಈ ಎರಡು ವಿಚಾರದ ಬಗ್ಗೆ ಕೂಡ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಸಾವಯವ ಭತ್ತದ ಕೃಷಿ ಕುರಿತು ಉಡುಪಿ ಜಿಲ್ಲೆಯ ರವೀಂದ್ರ ಪೂಜಾರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಇದೀಗ ಕೇಳಿ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆ. ನಾರಾಯಣ ಗೋವಿಂದ ಜಯ ಜಯ ಪರತರ ಪರಮಾನಂದ ನಾರಾಯಣ ಗೋವಿಂದ ಜಯ ಜಯ ಪರತರ ಪರಮಾನಂದ ನಾರಾಯಣ ನಾರಾಯಣ ನಾರಾಯಣ ನತ್ತಂ ಚರಗರ ನವ್ಯಗುಣಾಕರ ನಾರದ ಗಾನ ವಿಲೋಲ ನತ್ತಂ ಚರಗರ ನವ್ಯಗುಣಾಕರ ನಾರದ ಗಾನ ವಿಲೋಲ ನಾರದ ಗಾನ